ತವ ಕಥಾಮೃತಂ ತಕ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನಾ. ಸಾವಿರದ 1882 ಅಕ್ಟೋಬರ್ 27 ಲಕ್ಷ್ಮೀ ಪೂಜೆ ಶುಕ್ರವಾರ ಕೇಶವಚಂದ್ರಸೇನ ಇಂದು ಪರಮಹಂಸರಿಗಾಗಿ ಒಂದು ಸಂತೋಷ ನೌಕಾ ವಿಹಾರ ಏರ್ಪಡಿಸಿದ್ದಾನೆ. ಸುಮಾರು ಅಪರಾಹ್ನ 4 ಗಂಟೆಯ ಸಮಯಕ್ಕೆ ಗಂಗಾ ನದಿಯಲ್ಲಿ ಒಂದು ಜಹಜು ಬಂದು ದಕ್ಷಿಣೇಶ್ವರ ಕಾಳಿ ದೇವಾಲಯ ಘಟ್ಟದ ಹತ್ತಿರ ಲಂಗರು ಹಾಕಿ ನಿಂತಿದೆ. ಒಳಗಡೆ ಕೇಶವಚಂದ್ರಸೇನ ಮತ್ತು ಬ್ರಾಹ್ಮ ಸಮಾಜದ ಆತನ ಅನುಯಾಯಿಗಳೆಲ್ಲ ಕುಳಿತಿದ್ದಾರೆ. ಅವರ ಮುಂದುಗಡೆಗೆ ಕಾಣು ಬರ್ತಾ ಇದೆ ಸ್ನಾನ ಘಟ್ಟ ಮತ್ತು ಎದುರು ಮಂಟಪ. ಆ ಮಂಟಪದ ಎಡಗಡೆ 6 ಶಿವ ದೇವಾಲಯಗಳು, ಬಲಗಡೆ 6 ಶಿವ ದೇವಾಲಯಗಳು, ಭವತಾರಿಣಿ ಕಾಳಿ ದೇವಾಲಯದ ಶಿಖರ, ಪಂಚವಟಿಯಲ್ಲಿರುವ ಮರಗಿಡಗಳ ಮತ್ತು ಅವುಗಳಿಗೆ ಸಮೀಪದಲ್ಲೇ ಇರುವಂತಹ ತರುವೆ ಮರಗಳ ತುತ್ತ ತುದಿಗಳು ಶರತ್ಕಾಲದ ನೀಲಾಕಾಶವನ್ನು ಭೇದಿಸಿ ನಿಂತಿವೆ. 2 ಜ್ಞಾಪತ್ಕಾರಿಗಳ ಮಧ್ಯೆ ಹಬ್ಬಿಕೊಂಡಿರುವ ಹೂವಿನ ತೋಟ ಬಹಳ ಸುವಾಸನೆಯುಳ್ಳ ಹೂಗಳಿಂದ ತುಂಬಿದೆ. ಗಂಗಾ ನದಿಯ ದಡದಲ್ಲಿ ಸಾಲ ಸಾಲಾಗಿ ಹೂವಿನ ಗಿಡಗಳು ಬೆಳೆದು ನಿಂತಿವೆ. ಇಂದಿನ ಸ್ವಚ್ಛ ನೀಲಾಕಾಶ ಜಾಹ್ನವಿ ತೋಯದಲ್ಲಿ ಪ್ರತಿಬಿಂಬಿತವಾಗುತ್ತಿವೆ. ಹೊರಗಿನ ಜಗತ್ತು ಕೋಮಲ ಭಾವ ತಾಳಿದೆ. ಬ್ರಾಹ್ಮ ಭಕ್ತರ ಹೃದಯ ಮಧ್ಯದಲ್ಲೂ ಕೂಡ ಕೋಮಲ ಭಾವ ನೆಲೆಸಿದೆ. ಮೇಲುಗಡೆ ಸುಂದರ ಸುನೀಲ ಅನಂತ ಆಕಾಶ, ಎದುರಿಗೆ ಭವ್ಯ ಕಾಳಿ ದೇವಾಲಯ, ಕೆಳಗಡೆ ಯಾವುದರ ತೀರವು ಆರ್ಯ ಋಷಿಗಳ ನೆಲಬೀಡಾಗಿತ್ತೋ ಅಂಥ ಪವಿತ್ರ ಗಂಗೆಯ ಸರೀರ, ಅದರ ದಡದಲ್ಲೇ ವಾಸವಾಗಿದ್ದಾರೆ. ಸನಾತನ ಧರ್ಮವೇ ಮೂರ್ತಿಮತ್ತಾಗಿ ಅವತರಿಸಿದೆಯೋ ಎಂಬಂತಿರುವ ಶ್ರೀರಾಮಕೃಷ್ಣ ಪರಮಹಂಸರು, ಅಂಥ ಮಹಾಪುರುಷರ ದರ್ಶನ ಪಡೆಯುವ ಸೌಭಾಗ್ಯ ಎಲ್ಲರ ಹಣೆಯಲ್ಲೂ ಬರೆಯುತ್ತಿದೆ. ಇಂತಹ ಭವ್ಯವಾದಂತಹ ಸ್ಥಳದಲ್ಲಿರುವ ಆ ಮಹಾಪುರುಷನ ದರ್ಶನ ಮಾತ್ರದಿಂದಲೇ ಹೃದಯ ಎಂಥ ಕಲ್ಲಿನದ್ದಾಗಿದ್ದರೂ ಅದರಲ್ಲಿ ಭಕ್ತಿ ಉದ್ರೇಕಗೊಳ್ಳದೆ ಉಳಿದೀತೆ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಕುಳಿತು ವಿಜಯ ಗೋಸ್ವಾಮಿ ಮತ್ತು ಹರಲಾಲನೊಡನೆ ಮಾತುಕತೆ ಆಡ್ತಾ ಇದ್ದಾರೆ. ಕೇಶವಸೇನನ ಅನುಯಾಯಿಗಳಲ್ಲಿ ಕೆಲವರು ಕೊಠಡಿಯನ್ನ ಪ್ರವೇಶಿಸಿದರು. ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಗೆ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾರೆ. ಮಹಾಶಯರೇ, ಜಹಜು ಬಂದಿದೆ. ಕೇಶವ ಬಾಬು, ನಿಮ್ಮನ್ನು ಕರೆದುಕೊಂಡು ಹೋಗಬೇಕೆಂಬ ಉದ್ದೇಶದಿಂದ ನಮ್ಮನ್ನು ಕಳುಹಿಸಿದ್ದಾರೆ. ದಯವಿಟ್ಟು ಹೊರಡಿ, ಸ್ವಲ್ಪ ಸುತ್ತಾಡಿಕೊಂಡು ಬರುವಿರಂತೆ ಅಂತ ಪರಮಹಂಸರನ್ನ ಜಹಜಿನ ಹತ್ತಿರಕ್ಕೆ ಕರೆದುಕೊಂಡು ಹೋಗೋದಿಕ್ಕೆ ಒಂದು ಚಿಕ್ಕ ದೋಣಿ ತೀರದಲ್ಲಿ ಸಿದ್ಧವಾಗಿ ನಿಂತಿದೆ. ಅವರು ಶ್ರೀರಾಮಕೃಷ್ಣರು ಆ ದೋಣಿಗೆ ಕಾಲು ಹಾಕುವುದೇ ತಡ ಬಾಹ್ಯ ಜ್ಞಾನ ಶೂನ್ಯರಾಗಿ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ವಿಜಯಕೃಷ್ಣ ಗೋಸ್ವಾಮಿಯು ಕೂಡ ಅವರೊಡನೆ ಇದ್ದಾನೆ. ಮಾಸ್ಟರ್ ಪ್ರಯಾಣಿಕರ ಮಧ್ಯೆ ನಿಂತಿದ್ದಾನೆ. ದೋಣಿ ಜಹಜಿನ ಹತ್ತಿರಕ್ಕೆ ಬರುವುದೇ ತಡ ಅವರ ದರ್ಶನ ಪಡೆಯುವುದಕ್ಕೆ ಜನರೆಲ್ಲರೂ ತಟಕಡೆಯ ಹತ್ತಿರಕ್ಕೆ ನುಗ್ಗಿಬಿಟ್ರು. ಕೇಶವ ಸೇನನಿಗೆ ತುಂಬಾ ವ್ಯಾಕುಲ ಹತ್ತಿಬಿಟ್ಟಿತು. ಅವರನ್ನ ಹೇಗೆ ಸುರಕ್ಷಿತವಾಗಿ ಜಹಜಿಗೆ ಹತ್ತಿಸುವುದು ಅಂತ ಬಹಳ ಕಷ್ಟಪಟ್ಟು ಅವರಿಗೆ ಸ್ವಲ್ಪ ಬಾಹ್ಯ ಪ್ರಜ್ಞೆ ಬರುವಂತೆ ಮಾಡಿ ಕೊನೆಗೆ ಅವರನ್ನ ಜಹಜಿನ ಒಂದು ಕ್ಯಾಬಿನ್ಗೆ ಕರೆದುಕೊಂಡು ಬಂದದಾಯಿತು. ಇನ್ನು ಭಾವಸ್ಥರಾಗಿಯೇ ಇದ್ದಾರೆ ಶ್ರೀರಾಮಕೃಷ್ಣರು. ಒಬ್ಬ ಭಕ್ತನ ಮೇಲೆ ಭಾರ ಹಾಕಿ ಹೆಜ್ಜೆ ಇಡ್ತಾ ಇದ್ದಾರೆ. ಕೇಶವನೇ ಮೊದಲಾದ ಭಕ್ತರು ಅವರಿಗೆ ಪ್ರಣಾಮ ಮಾಡ್ತಾ ಇದ್ದಾರೆ, ಆದರೆ ಅವರಿಗೆ ಮಾತ್ರ ಎಚ್ಚರವೇ ಇಲ್ಲ. ಕ್ಯಾಬಿನ್ ಒಳಗಡೆ ಕೆಲವು ಕುರ್ಚಿ ಒಂದು ಮೇಜು ಹಾಕಲ್ಪಟ್ಟಿವೆ. ಒಂದು ಕುರ್ಚಿಯ ಮೇಲೆ ಪರಮಹಂಸರನ್ನ ಕೂರಿಸಿ ಇನ್ನೊಂದರ ಮೇಲೆ ಕೇಶವಸೇನ ಕುಳಿತುಕೊಳ್ತಾ ಇದ್ದಾನೆ. ವಿಜಯನು ಕೂಡ ಒಂದು ಕುರ್ಚಿಯಲ್ಲಿ ಕುಳಿತುಕೊಳ್ತಾನೆ. ಭಕ್ತರು ಜಾಗವಿತ್ತ ಕಡೆಯಲ್ಲೆಲ್ಲ ನೆಲದ ಮೇಲೆ ಕುಳಿತುಕೊಳ್ತಾ ಇದ್ದಾರೆ. ಎಲ್ಲರಿಗೂ ಒಳಗೆ ಸ್ಥಳ ಆಗಲಿಲ್ಲ, ಉಳಿದವರು ಹೊರಗಡೆ ನಿಂತುಕೊಳ್ಳಬೇಕಾಯಿತು. ಅವರೆಲ್ಲ ಕುತೂಹಲದಿಂದ ಬಾಗಿಲ ಮೂಲಕ ಕಿಟಕಿಗಳ ಮೂಲಕ ಇಣಕಿ ಇಣಕಿ ನೋಡ್ತಾ ಇದ್ದಾರೆ. ಪರಮಹಂಸರು ಕುರ್ಚಿಯ ಮೇಲೆ ಕುಳಿತು ಮತ್ತೆ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಸಂಪೂರ್ಣ ಬಾಹ್ಯ ಜ್ಞಾನ ಶೂನ್ಯರಾಗಿ ಬಿಟ್ಟಿದ್ದಾರೆ. ಎಲ್ಲರೂ ನೆಟ್ಟ ದೃಷ್ಟಿಯಿಂದ ಅವರ ಕಡೆಗೆ ನೋಡ್ತಾ ಇದ್ದಾರೆ. ಕೊಠಡಿಯಲ್ಲಿ ಬಹಳ ಜನ ಸೇರಿಬಿಟ್ಟಿದ್ದರಿಂದ ಸಾಕಾದಷ್ಟು ಗಾಳಿ ಬರಲಿ ಅಂತ ಕೇಶವಚಂದ್ರ ಸೇನ ಕಿಟಕಿಯ ಬಾಗಿಲುಗಳನ್ನೆಲ್ಲ ತೆರೆದ. ವಿಜಯಕೃಷ್ಣ ಗೋಸ್ವಾಮಿಗೂ ಕೇಶವನಿಗೂ ಬ್ರಾಹ್ಮ ಸಮಾಜದ ಕೆಲವು ನಿಯಮಗಳ ಸಂಬಂಧವಾಗಿ ವೈಮನಸ್ಯ ಹುಟ್ಟಿ ವಿಜಯಕೃಷ್ಣ ಕೇಶವನ ಪಂಗಡ ಬಿಟ್ಟು ಸಾಧಾರಣ ಬ್ರಾಹ್ಮ ಸಮಾಜದ ಅನುಯಾಯಿಯಾಗಿದ್ದಾನೆ. ಆತ ಇಲ್ಲಿಗೆ ಬರುವುದನ್ನು ಕಂಡು, ಅಂದರೆ ವಿಜಯಕೃಷ್ಣ ಗೋಸ್ವಾಮಿ ಇಲ್ಲಿಗೆ ಬಂದಿರುವುದನ್ನು ಕಂಡು, ಶ್ರೀರಾಮಕೃಷ್ಣರ ಜೊತೆಯಲ್ಲಿಯೇ ಇರುವುದನ್ನು ಕಂಡು ಕೇಶವನ ಮನಸ್ಸಿಗೆ ಹೇಗೋ ಆಯಿತು. ಬ್ರಾಹ್ಮ ಭಕ್ತರು ಏಕದೃಷ್ಟಿಯಿಂದ ಪರಮಹಂಸರ ಕಡೆ ನೋಡ್ತಾ ಇದ್ದಾರೆ. ಅವರು ಕ್ರಮೇಣ ಪ್ರಕೃತಿಸ್ಥರಾಗಲಾರಂಭಿಸಿದ್ದಾರೆ. ಇನ್ನೂ ಭಾವಸ್ಥರಾಗಿಯೇ ಪರಮಹಂಸರು ಅಸ್ಪಷ್ಟ ಸ್ವರದಿಂದ ತಮಗೆ ತಾವೇ ಹೇಳಿಕೊಳ್ತಾ ಇದ್ದಾರೆ, ತಾಯೇ ನನ್ನನ್ನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದೆ? ಬೇರೆಯೊಳಗೆ ಸಿಕ್ಕಿಕೊಂಡಿರುವ ಇವರನ್ನ ಉದ್ಧರಿಸುವುದಕ್ಕೆ ನನ್ನಿಂದ ಸಾಧ್ಯವೇ ಅಂತ. ಅಲ್ಲಿ ನೆರೆದಿದ್ದ ಜನರು ಈ ಜಗತ್ತೆಂಬ ಬಂದೀಖಾನೆಯ ಆವರಣದಲ್ಲಿ ಬದ್ಧರಾಗಿರುವುದು, ನಿಬದ್ಧರಾಗಿರುವುದು ಅವರ ಕಣ್ಣಿಗೆ ಬಿತ್ತೇನು. ಅವರು ಅಸಹಾಯಕರಾಗಿರುವುದನ್ನ ನೋಡಿ ಪರಮಹಂಸರು ಈ ಕೆಲವು ಮಾತುಗಳನ್ನ ಭಗವದ್ಗೀತೆ ಆಡಿದರೇನು ಅಂತ ಮಾಸ್ಟರ್ ಮಹಾಶಯ ಬರೀತಾನೆ. ತುಂಬಾ ಪ್ರಾಮುಖ್ಯವಾದಂತಹ ಮಾತು ಇದು. ಬೇರೆಯೊಳಗೆ ಸಿಕ್ಕಿಕೊಂಡಿದ್ದಾರೆ ಜನ, ಅವ್ರನ್ನ ಬಿಡಿಸುವುದಕ್ಕೆ ತನ್ನಿಂದ ಸಾಧ್ಯವೇ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಬೇರೆಯೊಳಗೆ ಸಿಕ್ಕಿಕೊಳ್ಳೋದು ಅಂತಂದ್ರೆ, ಒಂದನೇದಾಗಿ ಒಂದು ಪ್ರಾಕಾರದ ಒಳಗಡೆ ಬದ್ಧರಾಗಿರುವುದು, ಎರಡನೇದಾಗಿ ಬೇಲಿಯ ಮೇಲೆ ಬಟ್ಟೆಯನ್ನು ಒಣಗಿ ಹಾಕಿದ್ರೆ, ಒಣಗಿ ಹಾಕೋದೇನೋ ಸುಲಭ, ಗಾಳಿಗೆ ಹಾರದಂತೆ ಎಲ್ಲ ಮುಳ್ಳುಗಳು ಕಚ್ಚಿಕೊಂಡಿರುತ್ತವೆ. ಆದರೆ ಅಲ್ಲಿಂದ ಆ ಬಟ್ಟೆಯನ್ನು ಬಿಡಿಸಿ ತೆಗೆದುಕೊಳ್ಳೋದು ಮಾತ್ರ ಬಹಳ ಕಷ್ಟಕರವಾದ ಕೆಲಸ. ಒಂದೊಂದೇ ಮುಳ್ಳಿನಿಂದ ಬಿಡಿಸಿಕೊಳ್ಳಬೇಕಾಗುತ್ತೆ, ಇಲ್ಲದೆ ಹೋದ್ರೆ ಕಡಿಬಿಡಿ ಮಾಡಿದ್ರೆ ಬಟ್ಟೆ ಹರಿದೋಗುತ್ತದೆ, ಹರಿದೋಗುದಿಲ್ಲ ಅಂತ ಬಿಟ್ಟು ಅಲ್ಲೇ ಇರುತ್ತದೆ. ಈ ರೀತಿಯಲ್ಲಿ ಸಂಸಾರದಲ್ಲಿ ಸಿಕ್ಕಿಕೊಂಡಂತಹ ಜನರ ಅವಸ್ಥೆ ಅಂತ ಶ್ರೀರಾಮಕೃಷ್ಣ ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ಇಂಥವ್ರನ್ನ ಬಂಧನದಿಂದ ಪಾರ್ ಮಾಡೋದಕ್ಕೆ ತಮ್ಮಿಂದ ಸಾಧ್ಯವೇ ಅಂತ ಎರಡನೇ ವಿಷಯ. ಭಗವಂತನೇ ಅವತಾರ ತಾಳಿದರೂ ಕೂಡ ಯಾರ ಹೃದಯದಲ್ಲಿ ಸಾಂಸಾರಿಕ ಸಂಸ್ಕಾರಗಳು ತುಂಬಿಕೊಂಡಿವೆಯೋ, ಕಾಮಕಾಂಚನಗಳ ವಾಸನೆ ತುಂಬಿಕೊಂಡಿದೆಯೋ, ಅಂಥವ್ರನ್ನ ಸಂಸಾರದಿಂದ ಪಾರು ಮಾಡುವುದಕ್ಕೆ ಭಗವಂತನಿಗೂ ಕೂಡ ಕಷ್ಟ ಅನ್ನುವಂತಹ ಒಂದು ಸೂಚನೆ ಸಿಗ್ತದೆ ಇಲ್ಲಿ. ಸ್ವಯಂ ಶ್ರೀರಾಮಕೃಷ್ಣರೇ ದಕ್ಷಿಣೇಶ್ವರಕ್ಕೆ ಬಂದಂತಹ ಒಬ್ಬ ಭಕ್ತನ ಕುರಿತಾಗಿ ಹೇಳ್ತಾರೆ, ಇವನಲ್ಲಿ ಕೋಣದಲ್ಲಿರುವಷ್ಟು ಸಂಸ್ಕಾರಗಳಿವೆ, ಇವನನ್ನ ಈ ಜನ್ಮದಲ್ಲೂ ಉದ್ಧಾರ ಮಾಡೋಕೆ ಸಾಧ್ಯವಿಲ್ಲ ಅಂತ. ಕೋಣ ಅಂತಂದ್ರೆ ತಮೋಗುಣದ ಸಂಸ್ಕಾರಗಳಿಗೆ ಪ್ರಸಿದ್ಧ, ಅದಕ್ಕೋಸ್ಕರವೇ ಅದನ್ನ ಬಲಿಕೊಡುವುದು ಅಂತ ಹೇಳಿದ್ರೆ, ತನ್ನ ಮೂಲಕ ತಮ್ಮ ತಾಮಸಿ ಪ್ರವೃತ್ತಿಗಳನ್ನ ಬಲಿಕೊಡುವುದು ಅಂತ ಸಾಂಕೇತಿಕ. ಆದ್ರೆ ಕೋಣವನ್ನು ಬಲಿಕೊಟ್ಟಷ್ಟೋ ಅಷ್ಟೇ, ಅದರ ಮಾಂಸವನ್ನು ತಿಂದು ಮತ್ತಷ್ಟು ತಮೋಗುಣಕ್ಕೆ ಇಳಿದು ಹಾಗೆಯೇ ಇರ್ತಾರೆ ಜನ. ಅದಕ್ಕೋಸ್ಕರವೇ ಈಗ ಅದನ್ನೆಲ್ಲ ಮೂಢನಂಬಿಕೆ ಅಂತ ಆ ಕಡೆ ಬಿಟ್ಟುಬಿಡಲಾಗಿದೆ, ಅದು ಬೇರೆ ವಿಷಯ. ಆದರೆ ಸಂಸ್ಕಾರ ಸಂಸ್ಕಾರ ಅಂತನ್ನೋದು ಬಹಳ ಪ್ರಬಲವಾದದ್ದು. ಸಾತ್ವಿಕ ಸಂಸ್ಕಾರ, ರಾಜಸಿಕ ಸಂಸ್ಕಾರ, ತಾಮಸಿಕ ಸಂಸ್ಕಾರ, ಈ ಪ್ರಪಂಚದಲ್ಲೇ ಎಲ್ಲ ಬಗೆಯಿಂದಲೂ ಅಂಟಿಕೊಂಡಿರಬೇಕು ಅಂತಹ ಬುದ್ಧಿ ತಮೋ ರಜೋ ಗುಣಗಳಿಗೆ ಬಿಡಿಸಿಕೊಳ್ಬೇಕು ಅನ್ನುವ ಬುದ್ಧಿ ಸತ್ವಗುಣಕ್ಕೆ. ಈ ಸತ್ವಗುಣಕ್ಕೆ ಏರೋದಕ್ಕೋಸ್ಕರವೇ ಎಲ್ಲ ಬಗೆಯ ಸಾಧನೆ. ವೇದಾಂತದಲ್ಲಿ ಒಂದು ಮಾತು ಬರ್ತದೆ, ಗುರುವಿನ ಬಳಿಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹ ಗುರುವಿನ ಬಳಿಗೆ ಶಿಷ್ಯ ಹೇಗೆ ಬರಬೇಕು ಅಂತಂದ್ರೆ, ಶಮ ಸಮ ಉಪನತಿ ತಿತಿಕ್ಷಾ ಸಮಾಧಾನ ಶ್ರದ್ಧಾದಿಗಳನ್ನ ಮುಮುಕ್ಷುತ್ವಾದಿಗಳನ್ನ ಹೊಂದಿ ಅತ್ಯಂತ ವಿನಯದಿಂದ ತಲೆಯ ಮೇಲೆ ಸಮಿತ್ತಿನ ಹೊರೆಯನ್ನು ಹೊತ್ತುಕೊಂಡು, ಅಂದರೆ ವಿನಯ ಸೂಚಕ ಅದು, ಅತ್ಯಂತ ವಿನಯದಿಂದ ಎಲ್ಲ ಅಹಂಕಾರವನ್ನು ಬದಿಗೊತ್ತಿ ಬರಬೇಕು ಅಂತ. ಅಹಂಕಾರವನ್ನು ಬದಿಗೊತ್ತಿ ಶಮತಮಾದಿ ಶಕ್ತ ಸಂಪತ್ತಿಯನ್ನು ಹೊಂದಿ ಗುರುವಿನ ಬಳಿಗೆ ಯಾತಕ್ಕೆ ಬರಬೇಕು? ತನ್ನಷ್ಟಕ್ಕೆ ತಾನಿದ್ರೆ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲವೇ? ಅಹಂಕಾರ ಹೋಯಿತು ಅಂತ ಹೇಳಿದ್ರೆ ಸಾಕ್ಷಾತ್ಕಾರವೇ ಅಲ್ವೇ ಅಂತ ಹೇಳಿದ್ರೆ ಅದಾಗೋದಿಲ್ಲ. ಗುರುವಿನ ಅನುಗ್ರಹ ಇಲ್ಲದೆ ಪರಮಾತ್ಮ ತನ್ನ ಅನುಗ್ರಹವನ್ನು ಮಾಡೋದಕ್ಕೆ ಒಪ್ಪಿಗೆ ಕೊಡೋದೇ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಅದು ಅನೂಚಾನವಾಗಿ ಬಂದಂತಹ ಒಂದು ಅದ್ಭುತವಾದ ವ್ಯವಸ್ಥೆ. ಸ್ವಯಂ ಭಗವಂತನೇ ಗುರುರೂಪದಿಂದ ಇರುವುದರಿಂದ ಆ ಗುರುವಿನ ಅನುಗ್ರಹದ ಮೂಲಕವೇ ತನ್ನ ಸಾಕ್ಷಾತ್ಕಾರವನ್ನು ಕೊಡುವುದಾಗಿ ಅವನ ವ್ಯವಸ್ಥೆ. ಉಪನಿಷತ್ತು ಈ ಮಾತನ್ನು ಅಂಗೀಕರಿಸಿದೆ. ಆದ್ರಿಂದ ಅಂತಹ ಗುರುವಿನ ಬಳಿಗೆ ಬರಬೇಕಾದ್ರೆ ಶಿಷ್ಯನಾದವನು ತನ್ನ ಎಲ್ಲ ದುಷ್ಟ ಸಂಸ್ಕಾರಗಳಿಂದ ಬಗೆ ಬಗೆಯ ತಪಸ್ಸುಗಳ ಮೂಲಕ ಹೋಗಲಾಡಿಸಿಕೊಂಡು ಸಾಕಷ್ಟು ಶುದ್ಧನಾಗಿ ಬರಬೇಕು. ಮತ್ತೆ ಸಾಕ್ಷಾತ್ಕಾರಕ್ಕೆ ಇನ್ನಷ್ಟು ಹೆಚ್ಚಿನ ಶುದ್ಧಿ, ಉನ್ನತ ಮಟ್ಟದ ಶುದ್ಧಿ ಬೇಕಾಗ್ತದೆ. ಅದನ್ನು ಪಡೆಯೋದಕ್ಕೆ ಗುರು ಅನುಕೂಲ ಮಾಡಿಕೊಡ್ತಾನೆ. ಶ್ರೀ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜರು ತಮ್ಮ ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ಅಂತನ್ನುವ ಪುಸ್ತಕದಲ್ಲಿ ಈ ಉನ್ನತ ಮಟ್ಟದ ಶುದ್ಧೀಕರಣದ ಬಗ್ಗೆ ಹೇಳ್ತಾರೆ. ಕಾಮಕಾಂಚನದಿಂದ ವಿರಕ್ತನಾಗಿಟ್ಟುಕೊಂಡು ಇತರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಒಬ್ಬ ಮನುಷ್ಯ ಒಂದು ಬಗೆಯ ಪರಿಶುದ್ಧಿಯನ್ನು ಪಡೆಯಬಹುದು. ಆದರೆ ಕೇವಲ ಇಷ್ಟೇ ಶುದ್ಧಿ ಆತ್ಮ ಸಾಕ್ಷಾತ್ಕಾರಕ್ಕೆ ಸಾಕಾಗುವುದಿಲ್ಲ, ಅದಕ್ಕೆ ಉನ್ನತ ಮಟ್ಟದ ಇನ್ನೊಂದು ಶುದ್ಧೀಕರಣ ಬೇಕು ಅಂತ ಸ್ವಾಮಿ ಯತೀಶ್ವರಾನಂದಜಿ ಅವರು ನಮ್ಮ ಗಮನವನ್ನು ಅತ್ತ ಕಡೆ ಸೆಳೆಯುತ್ತಾರೆ. ಮಾನ ಸಮ್ಮಾನ ಅಂತ ಹೇಳ್ತಕ್ಕಂಥದ್ದು ಬಹಳ ದೊಡ್ಡ ಕೊನೆಯ ಬಂಧನ ಅಂತ ಶ್ರೀರಾಮಕೃಷ್ಣರೇ ಹೇಳಿದ್ದಾರೆ. ಅಷ್ಟ ಪಾಶಗಳಲ್ಲಿ ಮಾನ ಅಂತ ಹೇಳ್ತಕ್ಕಂಥದ್ದು ಕೊನೆಯ ಪಾಶ. ಉಳಿದ ಏಳು ಪಾಶಗಳನ್ನು ಕೂಡ ಹೇಗಾದರೂ ಮಾಡಿ ಕತ್ತರಿಸಿಕೊಳ್ಬಹುದು, ಆದ್ರೆ ಮಾನ ಅಹಂ ಅಂತಕ್ಕಂತ ಈ ಒಂದು ಪಾಶ ಕೊನೆಯದಾಗಿ ಬಿಗಿದುಕೊಂಡಿರುತ್ತದೆ. ಅದನ್ನ ಕತ್ತರಿಸಿಕೊಳ್ಳೋದಿಕ್ಕೆ ವಿಶೇಷವಾದಂತಹ ಪ್ರಯತ್ನವೇ ಬೇಕಾಗುತ್ತದೆ, ಅದಕ್ಕೆ ಗುರುವಿನ ಅನುಗ್ರಹವೇ ಬೇಕಾಗುತ್ತದೆ. ಇಂತಹ ಒಂದು ಉನ್ನತ ಮಟ್ಟದ ಶುದ್ಧಿಯನ್ನ ಕೂಡ ಮಾಡಿಕೊಳ್ಳೋದಕ್ಕೆ ನಾವು ಗುರುವಿನ ಬಳಿಗೆ ಬರಬೇಕಾಗ್ತದೆ. ಅಂತೂ ಇಲ್ಲಿ ಸ್ವಲ್ಪ ಮಟ್ಟಿನ ಸ್ವಪ್ರಯತ್ನದ ಮೂಲಕ ತಪಸ್ಸಿನ ಮೂಲಕ ಶ್ರೀಕೃಷ್ಣ ತಪಸ್ಸಿನ ವಿವಿಧ ರೂಪಗಳನ್ನ ಹೇಳಿದ್ದಾನೆ. ಶಾರೀರಿಕವಾದ ತಪಸ್ಸು, ವಾಚಿಕವಾದ ತಪಸ್ಸು, ಮಾನಸಿಕವಾದ ತಪಸ್ಸು ಅಂತ ಆ ಬಗೆಯಲ್ಲಿ ಮೂರು ವಿಧದ ತಪಸ್ಸು, ಆಮೇಲೆ ರಾಜಸೀ ತಪಸ್ಸು, ತಾಮಸಿಕ ತಪಸ್ಸು, ಸಾತ್ವಿಕ ತಪಸ್ಸು ಅಂತ ಈ ಬಗೆಯಿಂದ ಮೂರು ವಿಧದ ತಪಸ್ಸನ್ನು ಹೇಳಿದ್ದಾನೆ. ಆ ತಪಸ್ಸುಗಳ ರೀತಿಯನ್ನೆಲ್ಲ ಅರಿತುಕೊಂಡು ಅದಕ್ಕನುಸಾರವಾಗಿ ತಪೋ ನಿರತರಾಗಿದ್ದುಕೊಂಡು ನಮ್ಮನ್ನು ನಾವು ಸಾಕಷ್ಟು ಮಟ್ಟದಲ್ಲಿ ಶುದ್ಧೀಕರಣಗೊಳಿಸಿಕೊಂಡು ಗುರುವಿನ ಬಳಿಗೋ, ಸಂತರ ಬಳಿಗೋ, ಅವತಾರ ಪುರುಷರ ಬಳಿಗೋ ಹೋಗಬೇಕಾಗುತ್ತದೆ. ಇಲ್ಲಿ ಈ ಜಗದಿನಲ್ಲಿ ಕೇಶವಚಂದ್ರ ಸೇನನ ಅನುಯಾಯಿಗಳನ್ನು ಬಿಟ್ಟರೆ ಬಾಕಿ ಉಳಿದ ಪ್ರಯಾಣಿಕರು ಎಷ್ಟೋ ಜನ ಕುತೂಹಲಿತರಾಗಿ ಶ್ರೀರಾಮಕೃಷ್ಣರ ಸುತ್ತುವರಿದರೂ ಕೂಡ ಶ್ರೀರಾಮಕೃಷ್ಣರು ಅವರು ಯಾರನ್ನು ಕೂಡ ಉದ್ಧಾರ ಮಾಡೋಕೆ ಸಾಧ್ಯವಿಲ್ಲ ಅನ್ನೋದಾಗಿ ಸೂಚಿಸ್ತಾ ಇದ್ದಾರೆ. ಅದನ್ನೇ ಮಾಸ್ಟರ್ ಮಹರ್ಷಿಯ ಆ ರೀತಿಯಲ್ಲಿ ವಿವರಿಸಿದ್ದಾನೆ. ಪರಮಹಂಸರಿಗೆ ಈಗ ಕ್ರಮೇಣ ಭಾಷೆಯ ಜ್ಞಾನ ಉಂಟಾಗ್ತಾ ಇದೆ. ಗಾಜಿಪುರದ ನೀಲಮಾಧವ ಬಾಬು ಮತ್ತು ಒಬ್ಬ ಬ್ರಾಹ್ಮ ಭಕ್ತ ಪವಹಾರಿ ಬಾಬನ ಸಂಬಂಧವಾಗಿ ಮಾತುಕತೆ ಆಡ್ತಾ ಇದ್ರು. ಇನ್ನೊಬ್ಬ ಬ್ರಾಹ್ಮ ಭಕ್ತ ಪರಮಹಂಸರಿಗೆ ಹೇಳಿದ, ಇವರು ಪವಹಾರಿ ಬಾಬಾರನ್ನ ನೋಡ್ಕೊಂಡು ಬಂದಿದ್ದಾರೆ, ಇವರು ಗಾಜಿಪುರದಲ್ಲಿ ವಾಸಿಸುತ್ತಿದ್ದಾರೆ, ಅವರು ನಿಮ್ಮಂತೆಯೇ ಒಬ್ಬ ಮಹಾಪುರುಷರು, ಅವರು ಅಂತಂದ್ರೆ ಆ ಪವಹಾರಿ ಬಾಬಾರು ಕೂಡ ನಿಮ್ಮಂತೆಯೇ ಒಬ್ಬ ಮಹಾಪುರುಷರು ಅಂತ ಆ ಭಕ್ತ ಹೇಳ್ತಾನೆ. ಶ್ರೀರಾಮಕೃಷ್ಣಿಗೆ ಮಾತನಾಡುವ ಶಕ್ತಿ ಇನ್ನೂ ಬಂದಿರಲಿಲ್ಲ, ಅದೇ ಭಾವದಲ್ಲೇ ಇದ್ರು. ಎಲ್ಲೋ ಕಿಂಚಿತ್ ನಗ್ತಾ ಇದ್ದಾರೆ. ಆ ಭಕ್ತ ಮತ್ತೆ ಹೇಳಿದ, ಮಹಾಶಯರೇ, ಪವಹಾರಿ ಬಾಬರು ತಮ್ಮ ಕೊಠಡಿಯಲ್ಲಿ ನಿಮ್ಮ ಫೋಟೋ ಇಟ್ಕೊಂಡಿದ್ದಾರೆ. ಪರಮಹಂಸರು ತಮ್ಮ ಶರೀರದ ಕಡೆ ಬೆಲ್ಲ ಮಾಡಿ ಕಿಂಚಿತ್ ನಗ್ತಾ ಹೇಳ್ತಾ ಇದ್ದಾರೆ. ಈಗ ಇದು ಕೇವಲ ಬಿಂಬಿನ ಚೀಲ ಮಾತ್ರ, ನಿರಹಂಕಾರವನ್ನು ಸೂಚಿಸುವಂತಹ ವಾಕ್ಯ ಇದು. ಬಿಂಬಲ್ಲ, ಬಿಂಬಿನ ಚೀಲ ಮಾತ್ರ. ಪರಮಹಂಸರು ಮಾತು ಮುಂದುವರಿಸ್ತಾ ಇದ್ದಾರೆ. ಆದರೆ ಒಂದು ವಿಷಯ, ಭಕ್ತನ ಹೃದಯ ಭಗವಂತನ ಆಘಾತ ಸ್ಥಾನ. ಆತ ಸರ್ವಭೂತಗಳಲ್ಲೂ ಇರುವುದೇನೋ ನಿಜ, ಆದರೆ ಭಕ್ತನ ಹೃದಯದಲ್ಲಿ ವಿಶೇಷ ರೂಪದಿಂದ ಇರ್ತಾನೆ. ಜಮೀನದಾರ ತನ್ನ ಎಸ್ಟೇಟ್ನಲ್ಲಿ ಎಲ್ಲಿ ಬೇಕಾದರಲ್ಲಿ ಇರಬಲ್ಲ, ಆದರೆ ಆತನ ವಿಶೇಷವಾಗಿ ಆತನ ಬೈಠಕ್ಕಾನಿಯಲ್ಲಿ ನೋಡಬಹುದು ಅನ್ನೋದಾಗಿ ಜನ ಹೇಳ್ತಾರೆ. ಭಕ್ತನ ಹೃದಯ ಭಗವಂತನ ಬೈಠಕ್ಕಾನೆ, ಭಕ್ತನ ಹೃದಯ ಭಗವಂತನ ಬೈಠಕ್ಕಾನೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಮುಂದುವರಿಸ್ತಾ ಹೇಳ್ತಾರೆ, ಜ್ಞಾನಿಗಳು ಯಾರನ್ನ ಬ್ರಹ್ಮ ಅಂತ ಕರೀತಾರೋ ಆತನನ್ನೇ ಯೋಗಿಗಳು ಆತ್ಮ ಅಂತ ಕರೀತಾರೆ, ಭಕ್ತರು ಭಗವಂತ ಅಂತ ಕರೀತಾರೆ. ಒಬ್ಬನೇ ಬ್ರಾಹ್ಮಣನಿಗೆ ಪೂಜೆ ಮಾಡುವಾಗ ಪೂಜಾರಿ ಅಂತ ಹೆಸರು, ಅಡುಗೆ ಮಾಡುವಾಗ ಅಡುಗೆಯವನ ಅಂತ ಹೆಸರು. ಜ್ಞಾನಯೋಗಿ ಜ್ಞಾನ ಮಾರ್ಗನಿಷ್ಠನಾಗಿ ಸರ್ವದಾ ನೇತಿ ನೇತಿ ನೇತಿ ಅಂತ ವಿಚಾರದಲ್ಲಿ, ಅಂದ್ರೆ ಬ್ರಹ್ಮ ಇದಲ್ಲ ಅದಲ್ಲ ಜೀವವಲ್ಲ ಜಗತ್ತಲ್ಲ ಎಂಬ ವಿಚಾರದಲ್ಲಿ ತೊಡಗಿರುತ್ತಾನೆ. ಈ ರೀತಿಯಾಗಿ ವಿಚಾರ ಮಾಡ್ತಾ ಮಾಡ್ತಾ ಮುಂದುವರೆದರೆ ಮನಸ್ಸು ಸ್ಥಿರವಾಗಿ ಬಿಡುತ್ತದೆ, ಬಳಿಕ ಮನಸ್ಸು ಲಯ ಹೊಂದುತ್ತದೆ, ಸಮಾಧಿ ಉಂಟಾಗುತ್ತದೆ, ಆಗ ಬ್ರಹ್ಮಜ್ಞಾನ ದೊರೆತು ಬಿಡುತ್ತದೆ. ಬ್ರಹ್ಮಜ್ಞಾನಿಯ ನಿಶ್ಚಿತಾಭಿಪ್ರಾಯ ಬ್ರಹ್ಮ ಸತ್ಯ ಜಗನ್ ಮಿಥ್ಯ. ಈ ನಾಮರೂಪಗಳೆಲ್ಲ ಸ್ವಪ್ನದ ಹಾಗೆ ನಿತ್ಯ. ಧರ್ಮ ಏನು ಅನ್ನೋದನ್ನ ಬಾಯಿಯಿಂದ ವರ್ಣಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆತನನ್ನ ಒಬ್ಬ ವ್ಯಕ್ತಿ ಅಂತಲೂ ಹೇಳಲಾಗುವುದಿಲ್ಲ. ಹೀಗೆ ಅಂತ ಜ್ಞಾನಿಗಳು ವೇದಾಂತವಾದಿಗಳು ಹೇಳ್ತಾರೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಇದೆಲ್ಲನೆ ಪರಬ್ರಹ್ಮದ ಸ್ವರೂಪವನ್ನ ವಿವರಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತು ನಮಗೆಲ್ಲರಿಗೂ ಉಪನಿಷತ್ತುಗಳ ಮೂಲಕ ತಿಳಿದಿದೆ. ಅವಾಮಾನಸ ಗೋಚರ ಯಥೋ ವಾಚೋ ನಿಮತ್ತಂತೆ ಅಪ್ರಾಪ್ಯ ಮನಸಾತಃ ಅನ್ನುವ ವಾಕ್ಯಗಳ ಮೂಲಕ ಸ್ಪಷ್ಟವಾಗಿ ತಿಳಿದಿದೆ. ಆದರೆ ಶ್ರೀರಾಮಕೃಷ್ಣರು ಅದನ್ನ ಅನುಭವಿಸುವುದನ್ನು ಹೇಳುವುದಕ್ಕೆ ಸಾಧ್ಯವಾಗದೆ ಜ್ಞಾನಿಗಳಿಗೂ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದರ ಮೂಲಕ ತಮಗೂ ಅದನ್ನು ಹೇಳುವುದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಸೂಚಿಸ್ತಾ ಇದ್ದಾರೆ. ಅನುಭವಿಸಿದವರ ಆ ಒಂದು ಅನುಭವವನ್ನ ಪ್ರತ್ಯಕ್ಷವಾಗಿ ಕಂಡೇ ಅವರು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳಬಹುದಾಗತ್ತೆ ವಿನಃ ಅದನ್ನ ಶಬ್ದಗಳ ಮೂಲಕ ಇನ್ನೊಬ್ಬರಿಗೆ ತಿಳಿಸೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ತಿಳಿಸಿದ್ರೆ ಅವನು ಅದನ್ನು ಅನುಭವಿಸ್ತಾ ಇಲ್ಲ ಅಂತ ನಾವು ತಿಳಿದುಕೊಳ್ಬಹುದು. ಒಬ್ಬ ತಂದೆ, ಉಪನಿಷತ್ತಲ್ಲಿ ಬರುವ ಕಥೆ ಇದು, ಒಬ್ಬ ತಂದೆ ತನ್ನ ಇಬ್ಬರು ಮಕ್ಕಳನ್ನ ಗುರುವಿನ ಬಳಿಗೆ ಕಳಿಸಿದ ಬ್ರಹ್ಮ ವಿದ್ಯೆಯನ್ನ ಪಡೆದುಕೊಂಡು ಬರೋದಕ್ಕೆ. ಬಹಳ ಕಾಲ ಅಧ್ಯಯನ ನಡೆಯಿತು. ಹುಡುಗರಿಬ್ರು ಯುವಕರಾಗಿ ಮನೆಗೆ ಬಂದ್ರು. ತಂದೆ ಬಹಳ ಆನಂದ ಪಟ್ಟು ಮಕ್ಕಳನ್ನು ಕೇಳ್ತಾನೆ. ಮೊದಲು ಹಿರಿಯ ಮಗನನ್ನು ಕೇಳ್ದ, ಏನಪ್ಪ ಬ್ರಹ್ಮನಿಗೆ ಸಂಬಂಧಪಟ್ಟಂತೆ ಏನ್ ತಿಳಿದುಕೊಂಡು ಬಂದೆ ಹೇಳಿ ನೋಡೋಣ. ತಕ್ಷಣ ವೇದೋಪನಿಷತ್ತುಗಳ ಆಧಾರವನ್ನು ಕೊಟ್ಟು ಆ ಹಿರಿಯ ಹುಡುಗ ವಿವರಿಸ್ತಾ ಬಂದ. ತಂದೆ ಕೇಳಿದ, ಅವನೇನೋ ಸಂತೋಷ ಪಟ್ಟ ಕಾಣಲಿಲ್ಲ. ಹಿರಿಯ ಮಗ ಹೇಳುವುದನ್ನೆಲ್ಲ ಮುಗಿದ ಮೇಲೆ ಕಿರಿಯ ಮಗನನ್ನು ಕೇಳಿದ ತಂದೆ, ಮಗನೇ ನೀನು ಹೇಳು ಏನೇನೇನು ಕಲ್ತ್ಕೊಂಡು ಬಂದೆ. ಮಗ ಸುಮ್ಮನೆ ಕುಳಿತಂತೆ, ಉತ್ತರವನ್ನೇ ಕೊಡಲಿಲ್ಲ. ಆಗ ತಂದೆ ಹೇಳಿದಂತೆ ಹಿರಿಯ ಮಗನಿಗೆ, ಮಗನೇ ನೋಡು ನೀನು ಕಲಿತಿಲ್ಲ, ನೀನು ಪರಬ್ರಹ್ಮದ ಕುರಿತಾಗಿ ತಿಳಿದೇ ಇಲ್ಲ. ನೋಡು ಇವನಿಗೆ ಅರ್ಥವಾಗಿದೆ. ಯಸ್ಯ ಮತಂ ತಸ್ಯ ಮತಂ, ಮತಂ ಯಸ್ಯ ನ ವೇದಸಃ. ಕೇನೋಪನಿಷತ್ತು ಈ ಕುರಿತಾಗಿ ನಿರ್ಧಾರವಾಗಿ ಹೇಳ್ತಾ ಇದೆ. ಯಸ್ಯ ಅಮತಂ ತಸ್ಯ ಮತಂ, ಮತಂ ಯಸ್ಯ ನ ವೇದಸಃ. ಯಾರಿಗೆ ಈ ಪರಬ್ರಹ್ಮದ ಕುರಿತಾಗಿ ತಿಳಿದಿದೆ ಅಂತ ಹೇಳ್ಕೊಳ್ತಾನೋ ಅವನಿಗದು ತಿಳಿದಿಲ್ಲ. ಯಾರು ತಿಳಿದುಕೊಳ್ಳಿಲ್ಲ, ನನಗೇನು ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೋ ಅವನಿಗೆ ಅದು ಗೊತ್ತಾಗಿದೆ. ನಾವೆಲ್ಲರೂ ಈಗ ಸುಲಭವಾಗಿ ಹೇಳ್ತೇವೆ, ಹೌದು ನಮಗೆ ಗೊತ್ತಿಲ್ಲ ಅಂತ. ಆದ್ದರಿಂದ ನಮಗೆ ಪರಬ್ರಹ್ಮ ಜ್ಞಾನ ಆಗಿದೆ ಅಂತ. ಪರಬ್ರಹ್ಮ ಜ್ಞಾನ ಆಗಿದೆ ಅಂತ ಅನಿಸಿಕೊಳ್ಳೋದಿಕ್ಕೆ ಸುಲಭವಾದ ಉಪಾಯ ಏನು, ನನಗದರ ಬಗ್ಗೆ ತಿಳಿದಿಲ್ಲ ಅಂತ ಎಲ್ರಿಗೂ ದೃಢಾಡುಂಗುರವಾಗಿ ಸಾರ್ತಾ ಇರೋದು. ಆ ಮಹಾಜ್ಞಾನಿ ಅವ್ರು ಹೇಳ್ತಾ ಇದ್ದಾರೆ ತಮ್ಗೇನು ಗೊತ್ತಿಲ್ಲ ಅಂತ. ಆದ್ರೆ ಇದು ಇನ್ನೊಂದು ಬಗೆಯ ಅಜ್ಞಾನವೇ ಹೊರತು ಇನ್ನೇನೂ ಅಲ್ಲ. ನಿಜವಾಗಿಯೂ ಗೊತ್ತಿಲ್ಲದನ್ನ ಗೊತ್ತಿಲ್ಲ ಅಂತ ಹೇಳಿದ್ದು ಅಷ್ಟೇ. ಗೊತ್ತಿದ್ದು ಗೊತ್ತಿಲ್ಲದವರಂತೆ ಇರುವಂತಹದ್ದು ಆ ಜ್ಞಾನದ ಅತ್ಯಂತ ಶ್ರೇಷ್ಠ ಪ್ರಕಾರ. ಪರಬ್ರಹ್ಮ ಅಖಂಡ ಅನಂತ, ಅದನ್ನ ಹೇಳೋದಕ್ಕೆ ಹೊರಟ ತಕ್ಷಣವೇ ಅದು ಖಂಡವಾಗ್ತದೆ, ಅದು ಶಾಂತವಾಗ್ತದೆ, ಅಂತ್ಯ ಉಳ್ಳದ್ದಾಗ್ತದೆ. ಇಷ್ಟೇನಾ ಕೇಳುವವನಿಗೆ ಅನಿಸ್ತದೆ? ಪರಬ್ರಹ್ಮ ಅಂತಂದ್ರೆ ಹೀಗೆ ಅಂತ ಏನೋ ಒಂದು ಪ್ರಕಾರದಲ್ಲಿ ಹೇಳಿದ ಪಕ್ಷದಲ್ಲಿ ಕೇಳುವವನು ಒಂದು ಅನುಭವ ಮಾಡ್ಕೊಳ್ತಾನೆ, ಓ ಪರಬ್ರಹ್ಮ ಅಂತ ನನಗೆ ಗೊತ್ತಾಯ್ತು ಇಷ್ಟೇ ಅಂತ. ಒಬ್ಬ ಕುರುಡನಿಗೆ ಹಾಲಿನ ಬಗ್ಗೆ ತಿಳಿಸಬೇಕು, ತಿಳಿಸಿಕೊಡ್ಬೇಕಾಯ್ತು. ಹಾಲು ಬಹಳ ಬೆಳ್ಳಿಗಿದೆ ಅಂತ ಒಬ್ಬ ಹೇಳಿದಂತೆ ಕುರುಡನತ್ರ. ಕುರುಡ ಕೇಳಿದಂತೆ, ಬೆಳ್ಳಿಗೆ ಅಂದ್ರೆ ಏನು ಅಂತ. ಬೆಳ್ಳಿಗೆ ಅಂದ್ರೆ ಗೊತ್ತಿಲ್ವೇನೋ, ಕೊಕ್ಕರೆ ಹಾಗೆ ಅಂತ ಹೇಳಿದಂತ. ಕೊಕ್ಕರೆ ಅಂದ್ರೆ ಏನು ಅಂತ ಕೇಳಿದ ಅವನು. ಅದು ಎಲ್ಲವನ್ನು ಯಾವುದನ್ನು ಕಂಡ ಅಭ್ಯಾಸ ಇಲ್ಲ, ಅದರಿಂದ ಕೇಳಲೇಬೇಕಾಯ್ತು. ಕೊಕ್ಕರೆ ಅಂದ್ರೆ ಏನಂತ ನೀವು ಹೇಳ್ಕೊಡ್ಬೇಕಾಯ್ತು. ಈಗ ಕೊಕ್ಕರೆ ಹಿಡ್ಕೊಂಡು ಬರೋದು, ಹಿಡ್ಕೊಂಡು ಬರೋದಕ್ಕಾಗುತ್ತೆ. ಅದಕ್ಕೋಸ್ಕರ ಒಂದು ಉಪಾಯ ಮಾಡಿದ ಇವನು, ತನ್ನ ಕೈಯನ್ನೇ ಕೊಕ್ಕರಿಗೆ ಕೊಕ್ಕಿನ ಉಪಾಧಿಯಲ್ಲಿ, ಕೊಕ್ಕಿಯ ಉಪಾಧಿಯಲ್ಲಿ ನಿಲ್ಲಿಸಿ ಆ ಕುರುಡದ ಕೈಯಿಂದ ಈ ಕೈಯನ್ನು ಮುಟ್ಟಿ ತೋರಿಸ. ಓ ಇಷ್ಟು ಬಗ್ಗಿದೆ ಇದು ಕೊಕ್ಕುಗಳು, ಈ ಉದ್ದದ ಕೈ ಇದೆಯಲ್ಲ ಇದು ಅದರ ಕತ್ತು, ಅಲ್ಲೇ ಹಿಂದಿಡ ಅದರ ಮೈ ಇರುತ್ತೆ, ಇದೇ ಕೊಕ್ಕರೆ. ಈಗ ಆ ಕುರುಡನಿಗೆ ಕೊಕ್ಕರೆ ಅಂದ್ರೆ ಏನು ಅಂತ ಗೊತ್ತಾಗ್ಬಿಟ್ಟು ಅವನು ಹೋಗಿ ಇನ್ನೊಬ್ಬ ಕುರುಡನ ಹತ್ರ ಹೇಳಿದ, ನೋಡು ಕೊಕ್ಕರೆ ಅಂದ್ರೆ ಹೇಗಿರುತ್ತೆ ಗೊತ್ತೇನೋ, ಅಲ್ಲ ಹಾಲು, ಹಾಲು ಅಂದ್ರೆ ಹೇಗಿರುತ್ತೆ. ಈಗ ಹಾಲಿನ ತಾನೆ ಪ್ರಶ್ನೆ ಬಂದಿರೋದು, ಹಾಲು ಅಂದ್ರೆ ಹೇಗಿರುತ್ತೆ ಗೊತ್ತೇನೋ, ನೋಡು ಹೀಗಿರುತ್ತೆ ಅಂತ ಆ ಕೈಯಲ್ಲಿ ತೋರಿಸಿದ್ದಂತೆ ಅವನು. ಆದ್ರಿಂದ ಈ ಪರಬ್ರಹ್ಮದ ಕುರಿತಾಗಿ ತಿಳಿಸಿದ ಹೊರಟಾಗ ಅದು ಈ ಗುಳ್ಳ ತೋರಿಸಿದಲ್ಲ ಕುಕ್ಕರೆ ಹಾಲನ್ನ ಆ ರೀತಿಯಲ್ಲಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಅದ್ರ ಕುರಿತಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ. ಇದು ಪರಬ್ರಹ್ಮದ ಸ್ಥಿತಿ ಆದ್ರೆ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಭಕ್ತರು ಮಾತ್ರ ಎಲ್ಲ ಅವಸ್ಥೆಗಳನ್ನು ಸ್ವೀಕರಿಸ್ತಾರೆ. ಜಾಗೃತ್ ಅವಸ್ಥೆಗೂ ಕೂಡ ಅವರು ಮಾನ್ಯತೆಯನ್ನು ಕೊಡ್ತಾರೆ. ಜಾಗೃತ ಅವಸ್ಥೆ ಕೂಡ ಸತ್ಯ ಅಂತ ಹೇಳ್ತಾರೆ ಅವರು. ಜಗತ್ತು ಸ್ವಪ್ನವತ್ತು ಅಂತ ಹೇಳೋದಿಲ್ಲ, ಹೇಳ್ತಾರೆ ಈ ಜಗತ್ತು ಭಗವಂತನ ಐಶ್ವರ್ಯ. ಆಕಾಶ, ನಕ್ಷತ್ರ, ಚಂದ್ರ, ಸೂರ್ಯ, ಪರ್ವತ, ಸಮುದ್ರ, ಜೀವ, ಜಂತು ಎಲ್ಲವನ್ನೂ ಭಗವಂತ ಸೃಷ್ಟಿಸಿದ್ದಾನೆ. ಇವೆಲ್ಲವೂ ಆತನ ಐಶ್ವರ್ಯವೇ. ಆತ ನಮ್ಮ ಅಂತರದಲ್ಲಿ, ಆಂತರ್ಯದಲ್ಲಿ, ಹೃದಯದ ಮಧ್ಯದಲ್ಲಿ ಇದ್ದಾನೆ, ಮತ್ತೆ ಹೊರಗೂ ಇದ್ದಾನೆ. ಉತ್ತಮ ಭಕ್ತ ಹೇಳ್ತಾನೆ ಆತನೇ ಈ ಚತುರ್ವಿಂಶತಿ ತತ್ವ ಜೀವ ಜಗತ್ತು ಆಗಿದ್ದಾನೆ. ಭಕ್ತ ಭಕ್ತನ ಇಚ್ಛೆ ಏನು ಅಂತಂದ್ರೆ ಸಕ್ಕರೆಯನ್ನು ತಿನ್ನಬೇಕು ಅಂತಲೇ ವಿನ ಸಕ್ಕರೆ ಆಗಬೇಕು ಅಂತ ಅಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆಗ ಎಲ್ಲ ನುಗ್ತಾರೆ, ಇಲ್ಲೇ ಸ್ವಾರಸ್ಯ ಇರೋದು. ಇಲ್ಲಿ ಹಲವಾರು ಮಾತುಗಳನ್ನ ನೀವು ಇಲ್ಲಿ ಕೇಳ್ತಾ ಇದ್ದೀರಿ. ಒಂದನೇದಾಗಿ ಭಕ್ತ ಎಲ್ಲ ಅವಸ್ಥೆಗಳನ್ನು ಒಪ್ಕೊಳ್ತಾನೆ, ಎಲ್ಲ ಅವಸ್ಥೆಗಳನ್ನು ಸ್ವೀಕರಿಸ್ತಾನೆ. ಎಲ್ಲ ಅವಸ್ಥೆ ಅಂತಂದ್ರೆ ಯಾವ ಅವಸ್ಥೆ ಅದು? ಜಾಗೃತ್ ಸ್ವಪ್ನ ಸುಷುಪ್ತಿ, ನಾಲ್ಕು ಅವಸ್ಥೆ ಒಬ್ಬ ಮನುಷ್ಯನಿಗೆ. ಜಾಗೃತ ಅವಸ್ಥೆ ಅಂದ್ರೆ ನಾವೀಗ ಓಡಾಡ್ತಾ ಇದ್ದೀವಿ ಅಂತ, ಕುಳಿತುಕೊಂಡು ಉಪನ್ಯಾಸ ಕೇಳ್ತಾ ಇದ್ದೀವಿ ಅಂತ, ಇದಕ್ಕೆ ಜಾಗೃತ ಅವಸ್ಥೆ ಅಂತ ಹೆಸರು. ಸ್ವಪ್ನಾವಸ್ಥೆ ಅಂತ ಹೇಳಿದ್ರೆ ಏನ್ ಗೊತ್ತೇನು? ಅಲ್ಲಲ್ಲಿ ಒಬ್ಬರೊಬ್ರು ಇರ್ತಾರೆ ಪಕ್ಕದಲ್ಲಿ ನೋಡ್ಕೊಳ್ಳಿ, ಹೀಗೆ ಆ ಕಡೆ ಮಾತನ್ನು ಕೇಳ್ತಾ ಈ ಕಡೆ ಸ್ವಲ್ಪ ನಿದ್ರೆ ಅರ್ಧ ಪೂರ್ತಿ ನಿದ್ರೆ ಮಾಡೋದು ಸಾಧ್ಯವಾಗದೆ ಇರ್ತಾರಲ್ಲ, ಮಧ್ಯದ ಅವಸ್ಥೆಯಲ್ಲಿ ಇರ್ತಾರಲ್ಲ, ಅದು ಸ್ವಪ್ನಾವಸ್ಥೆ. ಉಪನ್ಯಾಸ ಮಾಡಿದ ಹಾಗೆ, ತಾವು ಕೇಳಿದ ಹಾಗೆ, ಈ ಹಾಲಲ್ಲಿ ಅವರು ಇದ್ದ ಹಾಗೆ ಭಾವನೆ ಆಗದವರಿಗೆ. ಇನ್ನು ಸುಷುಪ್ತಿ ಅವಸ್ಥೆ ಅಂತ ಹೇಳಿದ್ರೆ ಅಂಥದ್ದಕ್ಕೂ ಇಲ್ಲಿ ಉದಾಹರಣೆ ಇವೆ. ಹುಡುಕ್ ಸ್ವಲ್ಪ ಕಷ್ಟ ಹುಡುಕೋದು, ಅವ್ರ ಬಾಯಿ ತೆರೆದಿರುತ್ತೆ, ಪಕ್ಕದವರಿಗೆ ಆಗಾಗ ತಗಲ್ತಾ ಇರ್ತಾರೆ ಮೈನ. ಸುಷುಪ್ತಿ ಗಾಢ ನಿದ್ರೆ. ಇನ್ನೊಂದು ನಾಲ್ಕನೆಯ ಅವಸ್ಥೆ ಇದೆ, ತುರಿಯ. ತುರಿಯ ಅಂದ್ರೆ ನಾಲ್ಕನೇ ಅವಸ್ಥೆ ಅಂತ ಅರ್ಥ. ಅಂದ್ರೆ ಅದು ಜಾಗೃತ ಅವಸ್ಥೆಗಿಂತಲೂ ಇನ್ನೂ ಹೆಚ್ಚು ಎಚ್ಚರದಿಂದ ಇರುವಂತಹ ಸ್ಥಿತಿ. ಜಾಗೃತ ಅವಸ್ಥೆಯಲ್ಲೂ ಕೂಡ ನಮಗೆ ಅಜ್ಞಾನ ಇದೆ. ಈಗ ಇಲ್ಲಿ ಹಾಲ್ನಲ್ಲಿ ಕುಳಿತಿದ್ದೇವೆ ಅಥವಾ ಇಲ್ಲಿ ಆಶ್ರಮದಲ್ಲಿ ಕುಳಿತಿದ್ದೇವೆ, ಇಷ್ಟು ಮಾತ್ರ ನಮ್ಗೆ ಗೊತ್ತು. ನಮ್ಮ ಮನೆಯಲ್ಲಿ ಏನಾಗ್ತಾ ಇದೆ ಅದು ಗೊತ್ತಿಲ್ಲ. ಆ ವಿಷಯದಲ್ಲಿ ಅಜ್ಞಾನ ಇದೆ. ನಾಳೆ ಏನಾಗ್ತದೆ ಎನ್ನುವ ಬಗ್ಗೆ ಅಜ್ಞಾನ ಇದೆ. ಹೀಗೆ ಜಾಗೃತ ಅವಸ್ಥೆಯಲ್ಲಿದ್ರೂ ಕೂಡ ಆಂಶಿಕವಾಗಿ ಏನೋ ಒಂದು ಅಂಶದ ಜ್ಞಾನ ಮಾತ್ರ ನಮ್ಮಲ್ಲಿ ಇರ್ತದೆ, ಪೂರ್ಣ ಜ್ಞಾನ ಇರೋದಿಲ್ಲ. ಆದ್ರೆ ಆ ತುರಿಯ ಅವಸ್ಥೆ ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣ ಎಚ್ಚರದ ಸ್ಥಿತಿ ಅದು. ಆಗ ಭೂತ, ವರ್ತಮಾನ, ಭವಿಷ್ಯ ಅನ್ನುವ ಮೂರು ಕಾಲಗಳು ಒಂದಾಗಿ ಬಿಡುತ್ತೆ. ಏಕಕಾಲದಲ್ಲಿಯೂ ಎಲ್ಲವನ್ನೂ ತಿಳಿದವನಾಗಿರ್ತಾನೆ ಅವನು. ಇಂತಹ ಒಂದು ಅದ್ಭುತವಾದ ಸ್ಥಿತಿ. ಆ ಸ್ಥಿತಿಯಲ್ಲಿ ಎಲ್ಲೆಲ್ಲೂ ಆನಂದವೋ ಆನಂದ. ಯಾತಕ್ಕೆ ಅಂತ ಹೇಳಿದ್ರೆ ಆ ತುಲ್ಯ ಅಂತ ಹೇಳ್ತಕ್ಕಂಥ ಸ್ಥಿತಿಯಲ್ಲೇ ಆ ಪರಬ್ರಹ್ಮ ವಸ್ತು ಇರೋದು. ಪರಬ್ರಹ್ಮ ವಸ್ತು ಸಚಿದ ಆನಂದ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅಂತಹ ಒಂದು ಸ್ಥಿತಿಯಲ್ಲಿ ಇವನು ಇರ್ತಾನೆ. ಆದ್ರಿಂದ ಅಲ್ಲಿ ಯಾವ ಒಂದು ಭೇದವೂ ಇರೋದಿಲ್ಲ, ಒಂದು ಭಾಗವೂ ಇರುವುದಿಲ್ಲ, ಒಂದು ದುಃಖ ದೇಶವೂ ಕೂಡ ಇರುವುದಿಲ್ಲ. ಇಂತಹ ಒಂದು ಸ್ಥಿತಿಯನ್ನು ಕೂಡ ಭಕ್ತಾದಿಗಳು ಒಪ್ಪಿಕೊಳ್ತಾರೆ. ಅಂದ್ರೆ ಈ ಎಲ್ಲ ನಾಲ್ಕು ಅವಸ್ಥೆಗಳನ್ನು ಒಪ್ಪಿಕೊಳ್ತಾರೆ. ಆದರೆ ವೇದಾಂತಿಗಳು ಜಾಗೃತ ಅವಸ್ಥೆಯನ್ನು ಕೂಡ ಒಪ್ಪಿಕೊಳ್ಳೋದಿಲ್ಲ. ಇದಕ್ಕೆ ವ್ಯಾವಹಾರಿಕ ಸತ್ಯ ಅಂತೇಳಿ ಅದನ್ನು ಬಿಟ್ಟುಬಿಡ್ತಾರೆ. ಇದು ಕೂಡ ಇಲ್ಲ, ಇದೆ ಅಂತ ಕಾಣಿಸಿಕೊಳ್ತದೆ. ಈ ಜಾಗೃತ ಅವಸ್ಥೆಯು ಕೂಡ ಆ ಪರಬ್ರಹ್ಮದ ಜ್ಞಾನಕ್ಕೆ ಹೋಲಿಸಿ ನೋಡಿದ್ರೆ ಇದು ಒಂದು ಬಗೆಯ ಸ್ವಪ್ನವೇ ಸರಿ ಅಂತ ಹೇಳ್ತಾರೆ. ಅದು ಅವರ ದೃಷ್ಟಿಕೋನ ಅಥವಾ ಅವರ ಅನುಭವ. ಭಕ್ತರು ಅನ್ನುವರು ಆ ಪರಬ್ರಹ್ಮದಲ್ಲಿ ಸಂಪೂರ್ಣ ವಿಲೀನವಾಗುವುದಕ್ಕೆ ಇಷ್ಟಪಡೋದಿಲ್ಲ. ಸಕ್ಕರೆ ತಾನೇ ಸಕ್ಕರೆ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಭಕ್ತ ತಾನೇ ಸಕ್ಕರೆ ಆಗೋದಕ್ಕೆ ಇಷ್ಟಪಡಲ್ಲ, ಭಗವಂತನನ್ನು ಸಕ್ಕರೆಯಾಗಿಸಿ ತಾನು ಅದನ್ನ ಚೀಪವನ್ನಾಗಬೇಕು ಅಂತ ಇಷ್ಟಪಡ್ತಾನೆ. ಇದೇ ಸ್ವಾರಸ್ಯ. ಈ ಜಾಗೃತ ಅವಸ್ಥೆ ಅಂತ ನಮ್ಗೇನಿದೆಯೋ ಈ ಅವಸ್ಥೆಯಲ್ಲೇ ಭಕ್ತ ಭಗವಂತನನ್ನು ಚೀಪದು. ಈ ಜಾಗೃತ ಅವಸ್ಥೆಯಲ್ಲಿಯೂ ಪರಮಾತ್ಮನ ವೈಭವವನ್ನು ಕಾಣ್ತಾನ. ಒಬ್ಬ ಮನುಷ್ಯನನ್ನು ಕಂಡ್ರೆ ಅವನು ಪರಮಾತ್ಮನ ಒಂದು ಪ್ರತೀಕವಾಗಿ ಕಾಣ್ತಾನೆ. ಒಂದು ಮರವನ್ನು ಕಂಡ್ರೆ ಅದು ಪರಮಾತ್ಮನ ಪ್ರತೀಕವಾಗಿ ಕಾಣ್ತಾನೆ. ಒಬ್ಬ ಸೂರ್ಯನನ್ನು ಕಂಡ್ರೆ, ಚಂದ್ರನನ್ನು ಕಂಡ್ರೆ, ಆಕಾಶದ ನಕ್ಷತ್ರಗಳನ್ನು ಕಂಡ್ರೆ, ಈ ಲೋಕದ ಸಕಲ ವ್ಯವಹಾರಗಳನ್ನು ಕಂಡ್ರೆ ಅವನೇನು ದಿಗಿಲಾಗೋದಿಲ್ಲ. ಬದಲಾಗಿ ಭಗವಂತನ ವೈಭವ ಇದು, ಭಗವಂತನ ವಿಭೂತಿ ಇದು ಅಂತ ಆನಂದ ಭರಿತನಾಗಿರ್ತಾನೆ. ಹೀಗೆ ಈ ಜಾಗೃತ ಅವಸ್ಥೆಯಲ್ಲೂ ಕೂಡ ಆ ಭಗವಂತನ ವೈಭವವನ್ನು ಅನುಭವಿಸ್ತಾ ಆನಂದವನ್ನು ಪಡೆದಕ್ಕೆ ಅವನು ಇಷ್ಟಪಡ್ತಾನೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಈ ಜಗತ್ತು ಅಂತೇನಿದೆಯೋ, ಈ ಚತುರ್ವಿಂಶತಿ ತತ್ವಗಳು ಅಂತೇನಿದೆಯೋ, ಅವೆಲ್ಲವೂ ಭಕ್ತನ ದೃಷ್ಟಿಯಲ್ಲಿ ಪರಮಾತ್ಮನೇ ಆಗಿದ್ದಾನೆ. ಚತುರ್ವಿಂಶತಿ ತತ್ವ ಅಂತ ಹೇಳಿದ್ರೆ 24 ತತ್ವಗಳು, ಪಂಚ ಮಹಾಭೂತಗಳು, ಆಕಾಶದಿಂದ ಹಿಡಿದು ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ, ಮಣ್ಣು, ಈ ಮಹಾಭೂತಗಳು, ಪಂಚ ಮಹಾಭೂತಗಳು. ಭೂತಗಳು ಅಂದ್ರೆ ಇರುವಂತವುಗಳು ಅಂತ. ಈ ಪಂಚ ಮಹಾಭೂತಗಳ ಹಿನ್ನೆಲೆಯಲ್ಲಿ ಕೂಡ ಸೂಕ್ಷ್ಮ ತತ್ವಗಳಿವೆ. ಆಕಾಶದ ಅಧಿಷ್ಠಾತೃ ದೇವತೆ, ಅಗ್ನಿಯ ಅಧಿಷ್ಠಾತೃ ದೇವತೆ, ವಾಯುವಿನ ಅಧಿಷ್ಠಾತೃ ದೇವತೆ, ವಾಯು ದೇವರು ಅಂತ ಕರೆಯೋದಕ್ಕೆ, ಅಗ್ನಿ ದೇವರು ಅಂತ ಕರೆಯೋದಕ್ಕೆ, ಗೋದೇವಿ ಅಂತ ಕರೆಯೋದಕ್ಕೆ, ಜಲದೇವ ಅಂತ ಕರೆಯೋದಕ್ಕೆ, ವರುಣ ದೇವ, ಹೀಗೆ ಈ ಪಂಚ ಮಹಾಭೂತಗಳ ಹಿನ್ನೆಲೆಯಲ್ಲಿ ತನ್ಮಾತ್ರಗಳು, ತನ್ಮಾತ್ರಗಳು, ಪಂಚ ತನ್ಮಾತ್ರಗಳಿವೆ. ಆ ಪಂಚ ತನ್ಮಾತ್ರಗಳೇ ಅಧಿಷ್ಠಾತೃ ದೇವತೆಗಳು. ಇನ್ನು ಪಂಚ ಜ್ಞಾನೇಂದ್ರಿಯಗಳು, ಅದು ನಮ್ಮಲ್ಲೇ ಇದೆ. ಜ್ಞಾನೇಂದ್ರಿಯಗಳು ಜ್ಞಾನವನ್ನು ತಿಳಿಸಿಕೊಡ್ತಕ್ಕಂಥವುಗಳು. ಪಂಚ ಕರ್ಮೇಂದ್ರಿಯಗಳು, ಆಮೇಲೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಹೀಗೆ 24 ತತ್ವಗಳು, ಚತುರ್ವಿಂಶತಿ ತತ್ವಗಳು ಅಂತ. ಇವುಗಳು ಕೂಡ ಸ್ವಯಂ ಪರಮಾತ್ಮನೇ ಆಗಿದ್ದಾನೆ. ಆಕಾಶ ಆತ್ಮನಃ ಆಕಾಶ ಸಂಭೂತಃ ಆತ್ಮನಿಂದ ಆಕಾಶ ಉತ್ಪನ್ನವಾಯಿತು, ಆಕಾಶದಿಂದ ಮನುಷ್ಯನವರೆಗೆ ಎಲ್ಲವೂ ಉತ್ಪನ್ನವಾಯಿತು ಅಂತ ತೈತ್ತಿರಿಯ ಉಪನಿಷತ್ ಹೇಳ್ತಾ ಬರ್ತದೆ. ಹೀಗೆ ಪರಮಾತ್ಮನೇ ಘನೀಭೂತವಾಗ್ತಾ ಆಗ್ತಾ ಆಗ್ತಾ ಎಲ್ಲವೂ ಆಗಿದ್ದಾನೆ ಅಂತನ್ನೋದನ್ನ ಆ ಉಪನಿಷತ್ತು ಘೋಷಿಸುತ್ತದೆ. ಅದನ್ನ ಭಕ್ತ ವಿಶೇಷವಾಗಿ ತೆಗೆದುಕೊಳ್ತಾನೆ. ಆದ್ರಿಂದಲೇನೆ ಭಕ್ತಾದಿಗಳು ಅಶ್ವತ್ಥದ ಮರಕ್ಕೂ ನಮಸ್ಕಾರ ಮಾಡು, ನಾಗರಹಾವಿಗೂ ನಮಸ್ಕಾರ ಮಾಡು, ಆನೆಗೂ ನಮಸ್ಕಾರ ಮಾಡು, ಹಕ್ಕಿಗಳಿಗೂ ಕಾಲುಗಳನ್ನು ಎಸೆಯೋದು, ಮೀನಿಗೂ ಕೂಡ ಅಕ್ಕಿನ ಹಾಕೋದು, ಎಲ್ಲರಿಗೂ ಕೂಡ ಸಕ್ಕರೆ ಹಾಕೋದು, ಹೀಗೆ ಭಕ್ತಾದಿಗಳು ಇಂಥವುಗಳನ್ನೆಲ್ಲ ಮಾಡೋದು ಯಾತಕ್ಕೆ ಅಂದ್ರೆ, ಯದ್ಯದ್ ವಿಭೂತಿ ಮತ್ಸತ್ವ ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಚತ್ವ ಮಮ ತೇಜೋಂಶ ಸಂಭವಂ, ನನ್ನ ತೇಜಸ್ಸಿನ ಅಂಶ ಮಾತ್ರದಿಂದ ಇಂತಿಂತಹ ವಿಭೂತಿಗಳೆಲ್ಲ ಆಗಿವೆ ಅಂತೆಲ್ಲ ಹೇಳ್ತಾರೆ. ವಿಭೂತಿಗಳು ಅಂದ್ರೆ ದೊಡ್ಡ ದೊಡ್ಡ ವಸ್ತುಗಳು. ವೃಕ್ಷದಲ್ಲಿ ಅಶ್ವತ್ಥ ವೃಕ್ಷ ಹೇಗೆ ಅತ್ಯಂತ ಶ್ರೇಷ್ಠವಾದ ವೃಕ್ಷವೋ ಆ ಶ್ರೇಷ್ಠವಾದ ಅಶ್ವತ್ಥ ವೃಕ್ಷವೇ ನಾನು ಅಂತ ಶ್ರೀಕೃಷ್ಣ ಹೇಳ್ತಾನೋ, ಆದ್ರೆ ಅಶ್ವತ್ಥ ವೃಕ್ಷ ಒಂದೇ ಪರಮಾತ್ಮ ಅಲ್ಲ, ಉಳಿದೆಲ್ಲ ಗಿಡಮೂಲಿಕೆಗಳು ಕೂಡ ಅದೇ ಪರಮಾತ್ಮನೇ. ಚತುರ್ವಿಂಶತಿ ತತ್ವಗಳು ಕೂಡ ಅವನೇ ಅಂತ ಹೇಳಿದ ಮೇಲೆ ಅವನು ಇಲ್ಲದಂತಹ ಒಂದೇ ಒಂದು ವಸ್ತುವು ಇಲ್ಲ. ಭಕ್ತ ತನ್ನ ಭಗವಂತನನ್ನ ಈ ರೀತಿಯಾಗಿ ಬಗೆಬಗೆಯಾಗಿ ಅನುಭವಿಸುವುದಕ್ಕೆ ಇಷ್ಟಪಡ್ತಾನೆ ಅಂತ ನಾವು ಮಾತನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಹೀಗೆ ಘನೀಭೂತನಾದಂತಹ ಪರಮಾತ್ಮ ಅನ್ನುವ ಸಕ್ಕರೆಯನ್ನ ಭಕ್ತ ನಿಲ್ಲೋದಕ್ಕೆ ಇಷ್ಟಪಡ್ತಾನೆ ವಿನಃ ತಾನೇ ಭಗವಂತ ಆಗೋದಕ್ಕೆ ತಾನೇ ಪರಬ್ರಹ್ಮ ಆಗೋದಕ್ಕೆ ಅವನು ಇಷ್ಟಪಡೋದಿಲ್ಲ ಅಂತ ತುಂಬಾ ಸ್ವಾರಸ್ಯಕರವಾಗಿ ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಭಕ್ತನ ಭಾವ ಯಾವುದು ಯಾವ ರೀತಿಯದು ಗೊತ್ತೇ? ಆತನ ಭಾವ, ಹೇ ಭಗವಂತ ನೀನು ಪ್ರಭು, ನಾನು ನಿನ್ನ ದಾಸ, ನೀನು ತಾಯಿ ನಾನು ನಿನ್ನ ಮಗು, ಹೇ ಭಗವಂತ ನಾನು ನಿನ್ನ ಮಗು ಅಂತ. ಮತ್ತೆ ಹೇಳ್ತಾನವನು, ನೀನು ನನ್ನ ತಾಯಿ ತಂದೆ, ನೀನು ಪೂರ್ಣ ನಾನು ಅಂಶ ಅನ್ನೋದಾಗಿ ಭಕ್ತ ಹೇಳ್ತಾನೆ. ಭಕ್ತ ನಾನೇ ಬ್ರಹ್ಮ ಅಂತ ಎಂದಿಗೂ ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಸೋಹಂ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ದಾಸೋಹಂ ಅಂತ ಹೇಳೋದಕ್ಕೆ ಅವನು ಇಷ್ಟಪಡ್ತಾನೆ ಅನ್ನೋ ಮಾತನ್ನ ಹೇಳ್ತಾರೆ. ಕಾರಣ ಏನು? ತಾನು ಭಗವದ್ ಭೋಗವನ್ನು ಅನುಭವಿಸಬೇಕು, ತಾನೇ ಭಗವಂತನಾಗಿ ಬೇರೆಯವರಿಂದ ಅನುಭವಿಸಲ್ಪಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಅರ್ಥ. ಯೋಗಿಯೂ ಕೂಡ ಪರಮಾತ್ಮನ ಸಾಕ್ಷಾತ್ಕಾರ ಪಡೆಯೋದಕ್ಕೆ ಯತ್ನಿಸ್ತಾನೆ. ಆತನ ಗುರಿ ಜೀವಾತ್ಮ ಪರಮಾತ್ಮನ ಐಕ್ಯ, ತನ್ನ ಮತ್ತು ಪರಮಾತ್ಮನ ಐಕ್ಯ. ಆತ ವಿಷಯ ವಸ್ತುಗಳಿಂದ ಮನಸ್ಸನ್ನು ಸೆಳೆದುಕೊಂಡು ಅದನ್ನು ಪರಮಾತ್ಮನಲ್ಲಿ ಸ್ಥಿರ ಮಾಡುವುದಕ್ಕೆ ಯತ್ನಿಸುತ್ತಾನೆ. ಅದಕ್ಕಾಗಿಯೇ ಮೊದಲು ನಿರ್ಜನ ಪ್ರದೇಶಕ್ಕೆ ಹೋಗಿ ಸ್ಥಿರ ಆತನದಲ್ಲಿ ಕುಳಿತು ಅನನ್ಯ ಮನಸ್ಕನಾಗಿ ಧ್ಯಾನ ಚಿಂತನೆ ಮಾಡ್ತಾನೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಇದು ತುಂಬಾ ಸ್ವಾರಸ್ಯಕರವಾದಂತಹ ಇನ್ನೊಂದು ಬಹುಮುಖ್ಯವಾದಂತಹ ಅಂಶ. ಯೋಗ್ಯಾತವನ ಕಥೆ ಏನಪ್ಪ? ಐಕ್ಯವಾಗುವಂತಹದ್ದು, ಬೇರೆತನವನ್ನು ಹೋಗಲಾಡಿಸಿಕೊಳ್ಳುವಂತಹದ್ದು. ಆ ರೀತಿಯಲ್ಲಿ ಅವನು ಆನಂದವನ್ನು ಅನುಭವಿಸೋದಕ್ಕೆ ಇಷ್ಟಪಡ್ತಾನೆ ಅಂತನ್ನುವ ಮಾತನ್ನ ಹೇಳಿ ಬಳಿಕ ಅದನ್ನು ಕೂಡ ಹೇಗೆ ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನೋದನ್ನ ಹೇಳ್ತಾರೆ ಒಂದೇ ವಾಕ್ಯದಲ್ಲಿ. ಅದಕ್ಕಾಗಿಯೇ ಮೊದಲು ನಿರ್ಜನ ಪ್ರದೇಶಕ್ಕೆ ಹೋಗಿ ಸ್ಥಿರ ಆಸನದಲ್ಲಿ ಕುಳಿತು ಅನನ್ಯ ಮನಸ್ಕನಾಗಿ ಧ್ಯಾನ ಚಿಂತನೆ ಮಾಡ್ತಾನೆ ಅವನು. ಅವನು ಮಾಡ್ತಾನೆ ಅಂದ್ರೆ ನಾವು ಮಾಡಬೇಕು ಅಂತ ಅರ್ಥ. ಇಲ್ಲಿವರೆಗೂ ಕೂಡ ನಾವು ಕೇಳ್ತಾ ಬಂದಿದ್ದೇವೆ ಶ್ರೀರಾಮಕೃಷ್ಣ ಹೇಳಿದ್ದನ್ನ, ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಸಾಧನೆ ಮಾಡಬೇಕು ಅಂತ ನಾವು ಮಾತನ್ನು ಹೇಳಿದ್ದನ್ನು ನಾವು ಕೇಳಿದ್ದೀವಿ. ಆದ್ರೆ ಈ ವಾಕ್ಯದಲ್ಲಿ ಇನ್ನೊಂದು ಎರಡು ಶಬ್ದಗಳು ವಿಶೇಷವಾಗಿವೆ, ಅವುಗಳ ಕಡೆಗೆ ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ನಾನು ಇಷ್ಟಪಡ್ತೇನೆ. ಮೊದಲು ನಿರ್ಜನ ಪ್ರದೇಶಕ್ಕೆ ಹೋಗಿ ಸ್ಥಿರ ಆಸನದಲ್ಲಿ ಕುಳಿತು ಅನನ್ಯ ಮನಸ್ಕನಾಗಿ ಧ್ಯಾನ ಚಿಂತನೆ ಮಾಡ್ತಾನೆ. ಧ್ಯಾನ ಚಿಂತನೆ ಮಾಡ್ತಾನೆ ಅನ್ನೋದು ಸಹಜವೇ, ಆದ್ರೆ ಅಲ್ಲಿ ಸ್ಥಿರ ಆಸನದಲ್ಲಿ ಕುಳಿತು, ಇದು ಬಹಳ ಮುಖ್ಯವಾದಂತಹ. ನಿರ್ಜನ ಪ್ರದೇಶದಲ್ಲಿ ಹೋಗಿ ಸುತ್ತಮುತ್ತ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ವಾಯುವಿಹಾರ ಮಾಡ್ತಾ ಫ್ಲಾಸ್ನಲ್ಲಿ ತಗೊಂಡೋಗಿರ್ತಕ್ಕಂತಹ ಕಾಫಿಯನ್ನು ಹಿಮಿರ್ತಾ, ಜೊತೆಗೆ ಫ್ಯಾನ್ ಸಿಸ್ಟರ್ ಕೂಡ ಹೋಗಿದ್ರೆ ಅದನ್ನು ಸ್ವಲ್ಪ ಚೋನ್ ಮಾಡ್ತಾ, ಹೀಗೆ ನಿರ್ಜನ ಪ್ರದೇಶಕ್ಕೆ ಹೋಗಿ ಇರುವಂತಹದ್ದಲ್ಲ, ಅಲ್ಲಿ ಹೋಗಿ ದೃಢ ಮನಸ್ಸಿನಿಂದ ಸ್ಥಿರ ಆಸನದಲ್ಲಿ ಕುಳಿತು ಶ್ರೀರಾಮಕೃಷ್ಣರು ಹೇಳುವಂತಹ ಮಾತುಗಳಲ್ಲಿ, ಪುನಃ ಪುನಃ ಹೇಳುವ ಮಾತುಗಳಲ್ಲಿ, ಅದು ಪುನಃ ಪುನಃ ಹೇಳಿದಂತಹ ಮಾತಾದರೂ ಕೂಡ ಅದರೊಳಗೊಂದು ಹೊಸ ವಿಷಯ ಇರುತ್ತೆ. ಅದಕ್ಕೆ ಎಚ್ಚರದ ಮನದಿಂದ ಓದಬೇಕು. ಶರೀರ ಇದು ಅಲುಗಾಡ್ತಾ ಇತ್ತು ಅಂತ ಹೇಳಿದ್ರೆ, ಇದರ ಜೊತೆಯಲ್ಲಿ ಒಳಗಡೆ ಇರುವಂತಹ ಮನಸ್ಸು ಕೂಡ ಅಲುಗಾಡ್ತಾ ಇರುತ್ತೆ. ಯಾವ ಮನಸ್ಸು ಯೋಗ ಚಿತ್ತ ವೃತ್ತಿ ನಿರೋಧ ಸ್ಥಿರ ಸ್ಥಿತಿಗೆ ಬರಬೇಕಾಗಿದೆಯೋ ಆ ಮನಸ್ಸು ಅಲುಗಾಡ್ತಾ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ಪರಮಾತ್ಮನ ಪ್ರತಿಫಲನ ಹೇಗಾಗುತ್ತೆ? ಪಾತ್ರೆ, ಅದರೊಳಗಡೆ ಇರುವ ನೀರು, ಆ ನೀರಿನ ತಳದಲ್ಲಿರುವಂತಹ ಒಂದು ವಸ್ತು, ಅಥವಾ ಆ ನೀರಿನಲ್ಲಿ ನಮ್ಮ ಪ್ರತಿಬಿಂಬ, ಅದು ಕಾಣಬೇಕಾದ್ರೆ ಆ ನೀರಿನಲ್ಲಿ ಅಲೆ ಇರಬಾರದು, ಅದು ತಟಸ್ಥವಾಗಿ ಶಾಂತವಾಗಿ ತಿಳಿಯಾಗಿ ಇರಬೇಕು. ನೀರು ಅಲುಗಾಡ್ತಾ ಇದ್ರೆ ಅದರೊಳಗೆ ಅಲೆ ಉಂಟಾಗುತ್ತೆ. ಅಲುಗಾಡದೆ ಇರುವಂತ ಏನ್ ಮಾಡಬೇಕು? ಪಾತ್ರೆಯನ್ನ ಸ್ಥಿರವಾದ ಜಾಗದಲ್ಲಿ ಅಲುಗಾಡದಂತೆ ಇಡಬೇಕು. ಆಗ ನೀರು ತಕ್ಷಣ ಶಾಂತವಾಗುತ್ತೆ. ಆ ನೀರಿನಲ್ಲಿ ನಮ್ಮ ಮುಖವನ್ನ ನೋಡ್ಕೊಳ್ಬಹುದು. ಹಾಗೇನೇ ಶರೀರವನ್ನು ಸ್ಥಿರಗೊಳಿಸಿದಾಗ ಮನಸ್ಸು ಕಾಲಕ್ರಮದಲ್ಲಿ ಸ್ಥಿರವಾಗುತ್ತದೆ, ಒಂದೇ ಸ್ಥಳಕ್ಕೆ ಸ್ಥಿರ ಆಗುವುದಿಲ್ಲ. ಪಾತ್ರೆ ಅಲುಗಾಡದೆ ಇದ್ರೂ ಕೂಡ ನೀರಿನಲ್ಲಿ ಅಲೆ ಬರಬಹುದು. ಹೇಗೆ? ಕಿಟಕಿಯ ಮೂಲಕ ಗಾಳಿ ಬೀಸ್ತಾ ಇದ್ರೆ ಆ ಗಾಳಿ ನೀರಿಗೆ ತಗಲಿ ಅಲೆಗಳು ಉತ್ಪತ್ತಿಯಾಗುತ್ತವೆ. ಹಾಗೇನೇ ನಾವು ಸ್ಥಿರವಾಗಿ ಕುಳಿತಿದ್ರೂ ಕೂಡ, ಕಣ್ಣು ಮುಚ್ಚಿಕೊಂಡು ಕುಳಿತಿದ್ರೂ ಕೂಡ ಮನಸ್ಸಿನಲ್ಲಿ ಆಸೆಯ ಗಾಳಿ ಬೀಸುವುದಕ್ಕೆ ಶುರುವಾದಾಗ, ಬಹಳ ಹೊತ್ತು ಕೂತಿದ್ದಾಯ್ತಲ್ಲ, ಕಾಫಿ ಹೊತ್ತಾಯ್ತಲ್ಲ ಅಂತ ಹೇಳುವಾಗಲೇ ಆ ವಾಸನೆ ಕೂಡ ಹೋಗಿ ಬಂದು ಇನ್ನು ಅವನು ತಕ್ಷಣ ಎದ್ದು ಹೋಗುವಂತಹ ಸ್ಥಿತಿಗೆ ಬರ್ತದೆ. ಆ ಅಲೆ ಇದೆಯಲ್ಲ, ಇವನನ್ನ ಅಲೆದಾಡಿಸುವಂತೆ ಮಾಡಿಬಿಡ್ತದೆ, ಕುಳಿತಲಿಂದ ಎಬ್ಬಿಸುವಂತೆ ಮಾಡಿಬಿಡ್ತದೆ. ಆದ್ರಿಂದ ಆ ಆಸೆಯ ಗಾಳಿಯೂ ಕೂಡ ಬೀಸದಂತೆ ಮನಸ್ಸಿನ ಹೊರ ಕಿಂಡಿಗಳನ್ನ ಮುಚ್ಚಬೇಕಾಗುತ್ತೆ. ಹಾಗೆ ಸ್ಥಿರ ಆಸನದಲ್ಲಿ ದೃಢಚಿತ್ತನಾಗಿ ಕುಳಿತುಕೊಳ್ಬೇಕಾಗುತ್ತೆ. ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳುವಾಗ ಶರೀರವನ್ನ ಬಿಗಿಗೊಳಿಸುವಂತಹ ಒಂದು ಅಪಾಯಕರವಾದ ಸನ್ನಿವೇಶ ಹುಟ್ಟಿಕೊಳ್ಳುತ್ತೆ. ಯಾವಾಗ ಶರೀರವನ್ನ ನೀವು ಬಿಗಿಯಾಗಿ ಇಟ್ಟುಕೊಂಡು ಕುಳಿತುಕೊಳ್ತೀರೋ ತಕ್ಷಣ ನೀವು ತಿಳಿದುಕೊಳ್ಳಿ, ಬಹಳ ದಿನ ಏನು ನೀವು ಆಧ್ಯಾತ್ಮಿಕ ಜೀವನವನ್ನು ಮುಂದುವರಿಸೋದಿಲ್ಲ. ಕಾರಣ ಆ ಬಿಗಿತ ಅಧಿಕವಾಗಿ ಒಂದು ಬಗೆಯ ಶಾಶ್ವತವಾದ ನೋವು ಶರೀರದ ಒಂದಲ್ಲ ಒಂದು ಭಾಗದಲ್ಲಿ ಹುಟ್ಟಿಕೊಂಡು ಈ ನೋವು ನನ್ನ ಕಾಡ್ತಾ ಇದೆಯಲ್ಲ ಅನ್ನುವಷ್ಟೇ ಕಾರಣದಿಂದ ಕುಳಿತುಕೊಳ್ಳೋದನ್ನ ಬಿಟ್ಬಿಡ್ತೀನಿ. ಆದ್ರಿಂದ ಶರೀರ ಸ್ಥಿರವಾಗಿರಬೇಕು, ದೃಢವಾಗಿರಬೇಕು, ಆದರೆ ಬಿಗಿಯಾಗಿರಬಾರದು. ಕಾಲಿನ ಪಾದದಿಂದ ಹಿಡಿದು ತಲೆಯವರೆಗೆ ನರಮಂಡಲಗಳೆಲ್ಲ ಸಡಿಲವಾಗಿರಬೇಕು, ಆರಾಮವಾಗಿರಬೇಕು. ಅಂಗಾಂಗಗಳ ಗಂಟುಗಳೆಲ್ಲ ಸ್ಥಿರವಾಗಿರಬೇಕು ನಿಜ, ಆದರೆ ಸಡಿಲವಾಗಿರಬೇಕು. ಕುಳಿತಂತಹ ಪ್ರತಿಯೊಂದು ನಿಮಿಷವೂ ಶಾರೀರಿಕವಾಗಿ ನಿಮಗೆ ಯಾವುದೇ ಬಗೆಯ ನೋವು ಉಂಟಾಗಬಾರದು. ನೋವು ಯಾವಾಗ ಉಂಟಾಗುತ್ತೋ ಧ್ಯಾನವೆಲ್ಲ ಗಮನವೆಲ್ಲ ಆ ನೋವಿನ ಕಡೆಗೆ ಹೋಗ್ತದೆ. ಆದರೆ ಸುಮಾರು 6 ತಿಂಗಳ ಕಾಲ ಈ ನೋವನ್ನು ಅನುಭವಿಸಲೇ ಬೇಕಾಗುತ್ತದೆ. ಶರೀರವನ್ನು ಸ್ಥಿರವಾಗಿ ನೀವು ಕುಳ್ಳಿರಿಸಿದಾಗ ಕಾಲುಗಳು, ಬೆನ್ನು, ಭುಜಗಳು, ಕತ್ತು ನೋಯೋದಕ್ಕೆ ಪ್ರಾರಂಭವಾಗುತ್ತದೆ. ಅದನ್ನು ನಾವು ಈ ಶರೀರಕ್ಕೆ ರೂಢಿ ಮಾಡಿಸಿಕೊಡಬೇಕಾಗುತ್ತೆ. ರೂಢಿ ಅಭ್ಯಾಸದಿಂದ ಎಲ್ಲವೂ ಸಾಧ್ಯವಾಗುತ್ತದೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ನೋಯಿಸಿಕೊಳ್ಬೇಕು. ಧ್ಯಾನ ಜೀವನ ಅಂದ್ರೆ, ಆಧ್ಯಾತ್ಮಿಕ ಜೀವನ ಅಂದ್ರೆ ಮೊದಲು ಬರೀ ನೋವೆ, ಆಮೇಲೆ ಅಮೃತ. ಈ ಬಗೆಯ ಜೀವನ, ಸುಖವಾದ ಸಾಂಸಾರಿಕ ಜೀವನ ಇದೆಯಲ್ಲ, ಮೊದಲು ಅಮೃತ, ಆಮೇಲೆ 60 ದಾಟಿದ ಮೇಲೆ ವಿಷ. ಏನಪ್ಪ ಸಂಸಾರ ಇದು ಅಂತ ಇಷ್ಟೇ. ಇದನ್ನ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರಿಂದ ಈ ಶರೀರವನ್ನು ಸ್ಥಿರವಾಗಿ ಕುಳಿರಿಸಬೇಕು ಅಂತ ಶ್ರೀರಾಮಕೃಷ್ಣ ಹೇಳಿಕೊಟ್ಟರು ಕೂಡ ಏಕಾಏಕಿ ನಿರ್ಜನ ಸ್ಥಾನಕ್ಕೆ ಹೋಗ್ಬಿಟ್ಟಿದೆ, ಒಂದೇ ತವನೆ ಕೂತ ಅಂತಂದ್ರೆ ಮತ್ತೆ ಅವನು ಕೂತ್ಕೊಳ್ಳೋಕೆ ಹೋಗೋದಿಲ್ಲ. ತೆನ್ನಾಲಿ ರಾಮ ಬೆಕ್ಕಿನ ಮರಿಗೆ ಹಾಲು ಕುಡಿಸಿದ ಕತೆ ಆಗಿಬಿಡುತ್ತೆ. ಹಾಲು ಕುಡಿಸಿ ಅದನ್ನು ಪುಷ್ಟಿಯಾಗಿ ಬೆಳೆಸಬೇಕು ಅಂತ 16 ಬೆಕ್ಕುಗಳನ್ನ 16 ಜನಗಳಿಗೆ ರಾಜ ಕೊಟ್ಟಿರ್ತಾನೆ. ಈ ತೆನ್ನಾಲಿ ರಾಮ ಕೂಡ ತಗೊಂಡೋಗಿರ್ತಾನೆ, ಹೋಗಿರ್ತಾನೆ ಒಂದು ಮರಿಯನ್ನ. ಅವನು ಮೊದಲ ಮುಸುವೆ ಆ ಬೆಕ್ಕಿನ ಮರಿ ಪಾಪ, ಅದಕ್ಕೆ ಬಿಸಿ ಬಿಸಿ ಹಾಲನ್ನ ಕೊಟ್ಟುಬಿಡ್ತಾನೆ. ಅದು ಹಾಲು ಅಂದ್ರೆ ಸ್ವಾಭಾವಿಕವಾಗಿ ಇಷ್ಟಪಡ್ತಕ್ಕಂತಹ ಪ್ರಾಣಿ. ಆದ್ರೆ ಮರಿ ಅದನ್ನ ಕಣಿಸ್ಕೊಂಡು ಕುಡಿಬೇಕು ಅನ್ನೋ ಎಚ್ಚರ ಅದಕ್ಕಿಲ್ಲ. ಹಾಕೇ ಬಿಡ್ತು ನಾಲಿಗೆಯನ್ನ, ಸುಟ್ಟೇ ಬಿಡ್ತು, ಓಡೋಯ್ತು. ಆಮೇಲೆ ಪ್ರತಿದಿನ ಅವನ ಹಾಲನ್ನೇನೋ ಇಟ್ಟ, ಅದು ಕುಡಿದು ಬರಲೇ ಇಲ್ಲ. ಆ ಬೆಕ್ಕಿನ ಮರಿಯನ್ನ ಯಾರು ಬಲಿಷ್ಠವಾಗಿ ಬೆಳೆಸ್ಕೊಂಡು ಬಂದಿರ್ತಾರೋ, ಚೆನ್ನಾಗಿ ಪೋಷಿಸಿ ಅವರಿಗೆ ಬಹುಮಾನ ಅಂತ ಇತ್ತು ಅಲ್ಲಿ. ಎಲ್ಲರೂ ತಮ್ಮ ಕಷ್ಟಪಟ್ಟವಾದ ಬೆಕ್ಕುಗಳಿಂದ ತಂದು ತೋರ್ತಾರೆ, ದೊಡ್ಡ ದೊಡ್ಡ ಪಂಜರದಲ್ಲಿ ಇಟ್ಕೊಂಡು ಬಂದು ತೋರಿಸಿರ್ತಾರೆ. ಅದನ್ನ ಎಲ್ಲರೂ ತಂದು ತೋರಿಸಿದ್ರು ಕೂಡ ಈ ತೆನ್ನಾಲಿ ರಾಮ ಮಾತ್ರ ಯಾವ ಪಂಜರವನ್ನು ತರಲಿಲ್ಲ. ಇವನೇನು ಬೆಕ್ಕಿನ ಮರದಿಂದ ತರಲೇ ಇಲ್ವೋ ಅನ್ನಾಗಿತ್ತು. ಎಲ್ಲಿ ರಾಮ ನಿನ್ನ ಬೆಕ್ಕಿಯಲ್ಲಿ, ಮಹಾಪ್ರಭು ಇಲ್ಲಿದೆ ಅಂದ್ರೆ ಜೈಲಿಂದ ತೆಗೆದುಕೊಂಡು ತೋರಿಸ್ತಾರ. ಕಾರಣ ಅದಷ್ಟು ಬಡವಾಗ್ಬಿಟ್ಟಿತ್ತು. ಹಾಗೆ ಬಿಸಿ ಬಿಸಿ ಹಾಲನ್ನು ಕುಡಿದು ಹೇಗೆ ಆ ಹಾಲನ್ನೇ ಒಲ್ಲೆ, ಒಲವಿನ ಹಾಲನ್ನೇ ಒಲ್ಲೆ ಅಂತ ಹೇಗೆ ಬೆಳೆಸಬೇಕು ಅಂತ ಹೇಳ್ತು, ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಆ ಧ್ಯಾನಾನಂದವನ್ನ ಅಪೇಕ್ಷೆ ಪಟ್ಟರೂ ಕೂಡ ಮೊದಲು ನಾವು ಏಕಾಏಕಿ ಶರೀರದ ಮೇಲೆ, ಮನಸ್ಸಿನ ಮೇಲೆ ಬಲ ಪ್ರಯೋಗಿಸಿ ಅದಕ್ಕೆ ಸಾಕಷ್ಟು ನೋವನ್ನು ಉಂಟು ಮಾಡಿದ್ರಿಂದ ಸಾಕಪ್ಪ ಈ ದೇವರ ಸಹವಾಸ ಅಂತ ಅದು ಕುಳಿತು ಬಿಟ್ಟಿರ್ತದೆ. ಹಾಗೆ ನಾವೆಲ್ಲರೂ ಕೂಡ ಬಡವಾಗಿ ಬಿಟ್ಟಿರ್ತೇವೆ, ಆಧ್ಯಾತ್ಮಿಕವಾಗಿ ಬಡವಾಗಿ ಬಿಟ್ಟಿರ್ತೇವೆ. ಹಾಗೇನೇ ನಾವು ಯಾರ್ಯಾರದೋ ಜೇಬಿನಲ್ಲಿ ಇರೋದು, ದೈನ್ಯಾವಸ್ಥೆ ಸೇರ್ತಕ್ಕಂಥದ್ದು ಬಂದ್ಬಿಟ್ಟಿರ್ತದೆ. ಆತ್ಮವಿಶ್ವಾಸ ಬಂದಾಗ ಅವನು ಸಿಂಹದಂತೆ ಇರ್ತಾನೆ, ಆತ್ಮವಿಶ್ವಾಸ ಹೋದಾಗ ಬಿಕ್ಕಿನ ಮರಿಯಂತೆ ಇರ್ತಾನೆ. ಇಂತಹ ಒಂದು ದುಸ್ಥಿತಿ ಬರೋದಕ್ಕೆ ಕಾರಣ ಏನು? ಏಕಾಏಕಿ ಪ್ರಾರಂಭಿಸುವುದರಿಂದ. ಅದಕ್ಕೋಸ್ಕರ ಇದನ್ನೆಲ್ಲ ಕೇಳಿದ್ರು ಕೂಡ ಯಾವ ರೀತಿಯಲ್ಲಿ ಚಿಂತಿಸಿಕೊಳ್ಬೇಕು ಅನ್ನೋದ್ರ ಕಡೆಗೆ ಗಮನ ಕೊಡಬೇಕಾಗುತ್ತೆ ಅಂತ ಸಾಂದರ್ಭಿಕವಾಗಿ ನಾನು ಹೇಳಿದೆ. ಶ್ರೀರಾಮಕೃಷ್ಣರು ಮುಂದುವರಿಸ್ತಾ ಹೇಳ್ತಾರೆ, ಆದರೆ ವಸ್ತು ಮಾತ್ರ ಒಂದೇ, ಹೆಸರು ಮಾತ್ರ ವಿವಿಧ. ಯಾರು ಬ್ರಹ್ಮನೋ ಆತನೇ ಆತ್ಮ, ಆತನೇ ಭಗವಂತ. ಜ್ಞಾನ ಮಾರ್ಗಿಗಳ ಬ್ರಹ್ಮನೇ, ಯೋಗಿಗಳ ಪರಮಾತ್ಮ, ಭಕ್ತರ ಭಗವಂತ. ಈ ಮಾತು ಈ ಹಿಂದೆ ಕೂಡ ಹೇಳಿದ್ದಾರೆ. ಜ್ಞಾನಿಗಳು ಯಾರನ್ನ ಬ್ರಹ್ಮ ಅಂತ ಕರೀತಾರೋ ಆತನನ್ನೇ ಯೋಗಿಗಳು ಆತ್ಮ ಅಂತ ಕರೀತಾರೆ, ಭಕ್ತರು ಭಗವಂತ ಅಂತ ಕರೀತಾರೆ ಅಂತ ಹೇಳಿದ್ರಲ್ಲ. ಈ ಎಲ್ಲ ಮಾತುಗಳನ್ನು ಸೇರಿಸಿದಾಗ ನಮಗೊಂದು ಮಾತು ಸ್ಪಷ್ಟವಾಗಿ ಅರ್ಥವಾಗಬೇಕು. ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ನಮಗೆ ಅರಿವು ಆಗದೇ ಇದ್ರೂ ಕೂಡ ಸಹಜವಾಗಿ ಸ್ವಭಾವತಃ ದೇವರೇ ಆಗಿದ್ದೇವೆ. ದೇವರು ಮಾತ್ರವೇ ದೇವರ ಧ್ಯಾನ ಮಾಡಬಲ್ಲ. ಇದನ್ನ ನಾವು ನೆನಪಿಟ್ಕೊಳ್ಬೇಕು. ಮನುಷ್ಯನ ಸಹವಾಸಕ್ಕೆ ಹೋಗ್ತಾನೆ, ದೇವರು ದೇವರ ಸಹವಾಸವನ್ನು ಮಾಡಕ್ಕೆ ಹೋಗ್ತಾನೆ. ನಾವು ನಿಷ್ಕಾಮ ಕರ್ಮ, ಪೂಜೆ, ಧ್ಯಾನ, ಜಪ ಅಂತ ನಮ್ಮ ಪ್ರಾರಂಭಿಕವಾದಂತಹ ಸಾಧನೆಗಳ ಮೂಲಕ ನಾವು ಆತ್ಮ ಅಂತ ತಿಳಿಯುವಂತಹ ಒಂದು ಸ್ಥಿತಿಗೆ ಬರ್ತೇವೆ. ಹಾಗೆ ಪರಮಾತ್ಮನ ಕುರಿತಾದಂತಹ ವ್ಯಾಕುಲತೆ ಹುಟ್ಟುಕೊಳ್ಳುತ್ತದೆ. ಇದು ಬಹಳ ಮುಖ್ಯವಾದಂತಹ ಅಂಶ. ಇಲ್ಲಿ ನಾವು ಶ್ರೀರಾಮಕೃಷ್ಣ ಮಾತುಕತೆ ತಿಳಿದುಕೊಳ್ಬೇಕು. ಜ್ಞಾನಿಗಳು ಪರಬ್ರಹ್ಮ ಅಂತ ಹೇಳ್ತಾರೆ, ಯೋಗಿಗಳು ಅವನನ್ನೇ ಆತ್ಮ ಅಂತ ಹೇಳ್ತಾರೆ, ಅವನನ್ನೇ ಭಕ್ತಾದಿಗಳು ಭಗವಂತ ಅಂತ ಕರೀತಾರೆ ಅಂತ ಹೇಳಿದಾಗ ಆ ಭಗವಂತ ನಮ್ಮೆಲ್ಲರ ಒಳಗಡೆಯೂ ಕೂಡ ಇದ್ದಾನೆ. ಅವನನ್ನು ನಾವು ಬೆಳೆಸಬೇಕು. ಇದು ಬಹಳ ಮುಖ್ಯವಾದಂತಹ. ಅದಕ್ಕೋಸ್ಕರವೇ ಮಂತ್ರೋಪದೇಶದ ಮೂಲಕ ಬೀಜ ಮಂತ್ರವನ್ನು ನಿಮಗೆ ಕೊಡಲಾಗ್ತದೆ. ಓಂಕಾರದೊಂದಿಗೆ ಬೀಜ ಮಂತ್ರವನ್ನು ಸೇರಿಸಿ ನಿಮ್ಮ ಇಷ್ಟ ನಾಮವನ್ನು ಕೂಡ ಸೇರಿಸಿ ಕೊಡಲಾಗ್ತದೆ. ಆ ಬೀಜವೇ ವೃಕ್ಷದಂತೆ ಬೆಳೆಯತಕ್ಕಂತಹದ್ದು. ಆ ಬೀಜವೇ ಪರಮಾತ್ಮ, ಆ ಓಂಕಾರವೇ ಪರಮಾತ್ಮ, ಆ ಹೆದರೇ ಪರಮಾತ್ಮ. ಅವನನ್ನು ನೀವು ಜಪಿಸ್ತಾ ಜಪಿಸ್ತಾ ಜಪಿಸ್ತಾ ಅದೇ ನೀವು ಮೊದಲು ಆಗಿದ್ದೀರಿ. ಅದು ಅನುರೂಪದಿಂದ ಇದೆ. ಜಪದ ಮೂಲಕ, ಭಕ್ತಿಯ ಮೂಲಕ, ಶ್ರದ್ಧೆಯ ಮೂಲಕ ಅದು ಬೆಳೆದು ಬೃಹತ್ತಾದಂತಹ ಭಗವಂತನೇ ಆಗಿಬಿಡ್ತಾನೆ. ಹೀಗೆ ಮನುಷ್ಯನೇ ಭಗವಂತನಾಗಿ ಬಿಡ್ತಾನೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅವತಾರ ಅವತಾರ ಅಂತ ಹೇಳಿದ್ರೆ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆ ಯಾವ ರೀತಿಯಲ್ಲಿ ಇರ್ತದೋ ಆ ರೀತಿಯಲ್ಲಿ ಮನುಷ್ಯರ ಮಧ್ಯೆ ಅವತಾರ ಅಂತ ಹೇಳ್ತಾರೆ ಶ್ರೀರಾಮ. ಅವತಾರನೂ ಕೂಡ ಒಬ್ಬ ಮನುಷ್ಯನೇ ಆಗಿದ್ದಾನೆ, ಆದರೆ ಅವನಲ್ಲಿ ಅಸಾಮಾನ್ಯವಾದ ಶಕ್ತಿ ಇರ್ತದೆ. ಆದ್ರಿಂದ ಅವನನ್ನ ಬಾಕಿ ಒಳಗವರೆಲ್ಲರೂ ಅವತಾರ ಅಂತ ಕರೀತಾರೆ. ಸಮುದ್ರದಲ್ಲಿ ಇರ್ತಕ್ಕಂತಹ ಕೋಟಿ ಕೋಟಿ ಅಲೆಗಳು ಅವೆಲ್ಲವೂ ಆ ನೀರಿನಿಂದಲೇ ಆದವುಗಳು. ಆದರೆ ಬೃಹತ್ತಾದ ಪರ್ವತೋಪಮವಾದಂತಹ ಒಂದು ಅಲೆ ಇದೆಯಲ್ಲ, ಅದು ಎಲ್ಲರ ಗಮನವನ್ನು ಸೆಳಿತಾ ಇರ್ತದೆ, ಎಲ್ಲ ಅಲೆಗಳನ್ನ ಮೀರಿಸಿರ್ತದೆ. ಅದೇ ರೀತಿಯಲ್ಲಿ ಈ ಅವತಾರ ಪುರುಷ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಆ ಮೊದಲು ಪ್ರಾರಂಭವಾದಂತಹ ಸಣ್ಣ ಅಲೆಯೇ ಬೆಳೆದು ಬೆಳೆದು ಬೆಳೆದು ದಡವನ್ನು ಸೇರುವ ವೇಳೆಗೆ ದೊಡ್ಡ ಅಲೆಯಾಗಿ ಅದು ಪರಿವರ್ತಿತಗೊಂಡಿರ್ತದೆ. ಆ ಸಣ್ಣ ಅಲೆಗೆ ದೊಡ್ಡದಾಗುವುದಕ್ಕೆ ಬೇಕಾದಂತಹ ಶಕ್ತಿ ಎಲ್ಲಿಂದ ಸಿಕ್ತು? ಅದೇ ಸಮುದ್ರದಿಂದಲೇ. ಹಾಗೇನೇ ನಾವು ಪ್ರತಿಯೊಬ್ಬರೂ ಕೂಡ ಇಂದು ಸಣ್ಣ ಸಣ್ಣ ಅಲೆಗಳು, ನಾಳೆ ಅದೇ ಅಖಂಡ ಸಚ್ಚಿದಾನಂದ ಸ್ವರೂಪನ ಪರಮಾತ್ಮ ಎಲ್ಲೆಲ್ಲೋ ಹರಡಿಕೊಂಡಿದ್ದಾನಲ್ಲ, ಹೇಗೆ ಅಲೆಗಳ ಹಿನ್ನೆಲೆಯಲ್ಲಿ ಸಮುದ್ರ ಇದೆಯೋ ಅದೇ ರೀತಿಯಲ್ಲಿ ಅಲೆಗಳೋಪಾದಿಯಲ್ಲಿದ್ದ ನಮ್ಮ ಹಿನ್ನೆಲೆಯಲ್ಲಿ ಆ ಸಚ್ಚಿದಾನಂದ ಶಕ್ತಿ ಇದೆಯಲ್ಲ, ಆ ಶಕ್ತಿಯ ಸಹಾಯದಿಂದ, ಆ ಆನಂದದ ಜ್ಞಾನದ ಸಹಾಯದಿಂದ ನಾವು ಕೂಡ ದೊಡ್ಡ ಅಲೆಯಾಗಿ ಒಂದು ದಿನ ವ್ಯಕ್ತಗೊಳ್ಳಲಿದ್ದೇವೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಬುದ್ಧ ಅಂದ್ರೆ ಯಾರು ಅಂತ ತಿಳ್ಕೊಂಡ್ರಿ? ಅವನು ವ್ಯಕ್ತವಾದಂತಹ ಅಮೀಬ. ಅಮೀಬ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ? ಅದು ಗುಪ್ತವಾದಂತಹ ಬುದ್ಧ. ಅಮೀಬ ಅಂತಂದ್ರೆ ಮೂಳಿಗೆ ಇಳಿದಿರತಕ್ಕಂತಹ ಒಂದು ಪ್ರಾಣಿ ಅಂತ ಕರೀಬಹುದಾದಂತಹ ಒಂದು ಪ್ರಾಣಿ. ಅದು ಸಕಲ ಪ್ರಾಣಿಗಳಿಗೆ ಪ್ರಾರಂಭದ ಒಂದು ಸ್ಥಿತಿ. ಅದೇ ಬೆಳೆದು ಬೆಳೆದು ಬೇರೆ ಬೇರೆ ಪ್ರಾಣಿ ವಿಶೇಷಗಳಾದದ್ದು ಅಂತ ಹೇಳ್ತಾರೆ. ಅಮೀಬ ಅದು ಲವಳೆಯೋಪಾದಿಯಲ್ಲಿ ಇರುವಂತಹ ಒಂದು ಪ್ರಾಣಿ. ಬೆದ್ದು ಮೂಳಿಯೇ ಇಲ್ಲ, ಅದಕ್ಕೆ ಮೂಳಿಯೇ ಇಲ್ಲ. ಅದು ಕೂಡ ಬುದ್ಧನ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಯಾವ ರೀತಿಯ ಬುದ್ಧ? ಸುಪ್ತ ಬುದ್ಧ. ಅಲ್ಲಿ ಬುದ್ಧತ್ವ ಅಂತ ಹೇಳ್ತಕ್ಕಂಥದ್ದು ನಿದ್ರೆ ಮಾಡ್ತಾ ಇದೆ, ಇನ್ನೂ ವ್ಯಕ್ತಗೊಂಡಿಲ್ಲ ಅಷ್ಟೇ. ನಾಳೆ ದಿನ ಅದು ಸಂಪೂರ್ಣ ಕಾಲಕ್ರಮದಲ್ಲಿ ವ್ಯಕ್ತಗೊಂಡಾಗ ಅದೇ ಅಮೀಬವೇ ಬುದ್ಧ ಆಗ್ತದೆ. ಈ ದೃಷ್ಟಿಯಿಂದಲೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಂದು ಅಣುಕಣವೂ ಕೂಡ ಪರಬ್ರಹ್ಮದೆಡೆಗೆ ಧಾವಿಸ್ತಾ ಇದೆ ಅಂತ, ಪರಿಪೂರ್ಣತೆಯ ಕಡೆಗೆ ಧಾವಿಸ್ತಾ ಇದೆ ಅಂತ. ಪ್ರತಿಯೊಂದು ಪುಟ್ಟದೂ ಕೂಡ ಬ್ರಹ್ಮ, ಪ್ರತಿಯೊಂದು ದೊಡ್ಡದೂ ಕೂಡ ಬ್ರಹ್ಮ. ಅದು ಮಹತೋ ಮಹೀಯಾನ್ ಆಗಿರ್ತಕ್ಕಂತಹ ಬ್ರಹ್ಮ, ಇದು ಅಣೋರಣೀಯಾನ್ ಆಗಿರ್ತಕ್ಕಂತಹ ಬ್ರಹ್ಮ. ಮಹತೋ ಮಹೀಯಾನ್ ಅಂತ ಹೇಳಿದ್ರೆ ಮಹತ್ತಿಗಿಂತಲೂ ಮಹತ್ತಾದ್ದು, ದೊಡ್ಡದಕ್ಕಿಂತಲೂ ದೊಡ್ಡದಾದ್ದು. ಅಣೋರಣೀಯಾನ್ ಅಂದ್ರೆ ಅಣುವಿಗಿಂತಲೂ ಅಣು ಆದದ್ದು, ಅಂದ್ರೆ ಚಿಕ್ಕದಕ್ಕಿಂತಲೂ ಚಿಕ್ಕದಾಗಿರ್ತಕ್ಕಂಥದ್ದು. ಪರಮಾತ್ಮ ದೊಡ್ಡದಕ್ಕೆ ದೊಡ್ಡವ, ಚಿಕ್ಕದಕ್ಕೆ ಚಿಕ್ಕವ, ಈ ರೀತಿಯಲ್ಲಿದ್ದಾನೆ ಪರಮಾತ್ಮ. ಆದ್ರಿಂದಲೇ ಅವನು ಯಾವ ತರ್ಕದಿಂದಲೂ ಯಾವ ಬುದ್ಧಿವಂತಿಕೆಯಿಂದಲೂ ಬರೆಯಲಾರದವನಾಗಿದ್ದಾನೆ. ಆ ರೀತಿಯ ಸ್ಥಿತಿ ಅವನದ್ದು. ಅದಕ್ಕೋಸ್ಕರವೇ ಮಂತ್ರ ಉಟ್ಕೊಂಡಿದೆ, ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣಮದ ಪೂರ್ಣಮಿದಂ, ಅದು ಪೂರ್ಣ. ಅದು ಅಂದ್ರೆ ಆ ಮಹತ್ತಾದದ್ದು ಪೂರ್ಣ, ಈ ಅಣು ಆಗಿರ್ತಕ್ಕಂಥದ್ದು ಪೂರ್ಣ, ಈ ವ್ಯಕ್ತವಾಗಿರ್ತಕ್ಕಂತಹ ಜಗತ್ತು ಅಂತ ನಾವೇನನ್ನು ಕಾಣ್ತಾ ಇದ್ದೇವೋ ಇದು ಕೂಡ ಪೂರ್ಣ. ಈ ಜಗತ್ತಿನಲ್ಲಿ ಅಪೂರ್ಣವಾದದ್ದು ಯಾವುದೂ ಇಲ್ಲ. ಇದು ಸಣ್ಣ ಪೂರ್ಣ, ಅದು ದೊಡ್ಡ ಪೂರ್ಣ. ಪೂರ್ಣದಿಂದ ಪೂರ್ಣ ತೆಗೆದ್ರೆ ಕೊನೆಗೆ ಸಿಗೋದು ಪೂರ್ಣವೇ. ಸೊನ್ನೆಯಿಂದ ಸೊನ್ನೆಗೆ ಗುಣಿಸಿದ್ರೂ ಸಿಕ್ಕೋದು ಸೊನ್ನೆ. ಸೊನ್ನೆಗೆ ಸೊನ್ನೆಯಿಂದ ಸೊನ್ನೆಯಿಂದ ಸೊನ್ನೆಯಿಂದ ಕಳೆದ್ರೂ ಕೂಡ ಸಿಗೋದು ಸೊನ್ನೆಯೇ. ಸೊನ್ನೆಯಿಂದ ಸೊನ್ನೆಯಿಂದ ಕಳೆದ್ರೆ ಏನೂ ಸಿಗೋದಿಲ್ಲ ಇತ್ಯಾದಿ ಹೇಳಬೇಕಾಗಿಲ್ಲ. ಆನಂದ ಅಂತ ಹೇಳ್ತಕ್ಕಂಥದ್ದು ಪರಿಪೂರ್ಣ. ಅದು ಸಣ್ಣದಾದರೂ ಆನಂದವೇ, ದೊಡ್ಡದಾದರೂ ಆನಂದವೇ. ನೀವು ನೋಡಿರ್ಬೋದು ಕಲ್ಲುಗಳ ಸಂಧಿಯಲ್ಲಿ ಹುಟ್ಟಿದಂತ ಒಂದು ಹೂವಿನ ಗಿಡ, ಅದು ಸರಿಯಾದ ಪರಿಸರದಲ್ಲಿ ಬೆಳೆದಿದ್ರೆ ಒಂದು ದೊಡ್ಡ ಪರಿಪೂರ್ಣವಾಗಿ ಅರಗದ ಗಿಡವೇ ಆಗ್ತಾ ಇತ್ತು, ಹಲವಾರು ಹೂಗಳನ್ನು ಅದು ಬಿಡ್ತಾ ಇತ್ತು. ಆದ್ರೆ ಇದು ಕಲ್ಲು ಸಂಧಿಯಲ್ಲಿ ಬೆಳೆದ್ರಿಂದ ಹೆಚ್ಚು ವಿಕಾಸ ಹೊಂದೋದಕ್ಕೆ ಅವಕಾಶ ಇಲ್ಲದ್ರಿಂದ ಅದು ಸಣ್ಣದಾಗಿ ಬೆಳೆದಿರುತ್ತದೆ. ಆದ್ರೆ ಅದು ಸಣ್ಣದಾಗಿರ್ಬೋದು, ಅದು ಬಿಡುವಂತ ಎಲೆ ಈ ದೊಡ್ಡ ಗಿಡದಲ್ಲಿ ಬಿಡ್ತಕ್ಕಂತ ಎಲೆಯಲ್ಲಿ ಯಾವ ಒಂದು ಪರಿಪೂರ್ಣತೆ ಇದೆಯೋ ಅಷ್ಟೇ ಪರಿಪೂರ್ಣತೆ ಆ ಎಲೆಯಲ್ಲಿಯೂ ಇರ್ತದೆ. ಅದೇ ನರನಾಡಿಗಳೆಲ್ಲ ಇರುತ್ತವೆ, ಅದೇ ರೀತಿಯಲ್ಲಿ ಬೆಳವಣಿಗೆ ಇರ್ತದೆ. ಅಷ್ಟೇ ಅಲ್ಲ, ಅದು ಕೂಡ ಒಂದು ಪುಟ್ಟ ಹೂವನ್ನು ಬಿಡ್ತದೆ. ಆ ಹೂವು ಕೂಡ ಆಕಾರದಲ್ಲಿ ಬಣ್ಣದಲ್ಲಿ ಅನ್ನು ವಾಸನೆ ಇದ್ರೆ ವಾಸನೆಯಲ್ಲಿ ಎಲ್ಲ ಪರಿಪೂರ್ಣವಾಗಿ ಇರುತ್ತದೆ. ಈ ರೀತಿಯಲ್ಲಿ ಸಣ್ಣದೂ ಪರಿಪೂರ್ಣ, ದೊಡ್ಡದೂ ಪರಿಪೂರ್ಣ. ಆದ್ರಿಂದ ಪರಮಾತ್ಮ ಪರಿಪೂರ್ಣ ಸ್ವರೂಪಿಯಾಗಿ ಇದ್ದಾನೆ ಅಂತ ಶ್ರೀರಾಮಕೃಷ್ಣರು ಈ ರೀತಿಯಲ್ಲಿ ಯೋಚಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈಗ ಜಹಜು ಕಲ್ಕತ್ತದ ಕಡೆಗೆ ಹೋಗ್ತಾ ಇದೆ. ಆದ್ರೆ ಯಾರು ಜಹಜಿನಲ್ಲಿ ಕುಳಿತು ಪರಮಾಂತರ ದರ್ಶನ ಮಾಡ್ತಾ ಅವರ ಅಮೃತಮಯವಾದ ವಾಣಿಯನ್ನು ಕೇಳ್ತಾ ಇದ್ರು, ಅವರಿಗೆ ಜಹಜು ಚಲಿಸ್ತಾ ಇರೋದೇ ಗೊತ್ತಾಗಲಿಲ್ಲ. ಸಂತ ಬರಿತಾನೆ ಮಾಸ್ಟರ್ ಮಹಾಶಯ, ಸುಂದರವಾದ ಉದ್ಯಾನವನಗಳಿಂದ ಮತ್ತು ದೇವಾಲಯಗಳಿಂದ ಕೂಡಿದ ದಕ್ಷಿಣೇಶ್ವರ ಕಣ್ಣಿಗೆ ಮರೆಯಾಗ್ತಾ ಬರ್ತಾ ಇದೆ. ಜಹಜಿನ ಹುಟ್ಟುಗಾರಿಯ ಕಡೆತಕ್ಕೆ ಸಿಕ್ಕಿದಂತಹ ಗಂಗಾವಾರಿ ನೊರೆಯಿಂದ ತುಂಬಿ ಬೋರ್ಗರೆಯುತ್ತ ಅಲೆಗಳಿಂದ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಆದರೆ ಭಕ್ತರಿಗೆ ಮಾತ್ರ ಇವುಗಳಾವುದರ ಅರಿವು ಆಗುತ್ತಲೇ ಇಲ್ಲ. ಅವರು ಮುಗ್ಧರಾಗಿ ನೋಡ್ತಾ ಇದ್ದಾರೆ. ಯಾರನ್ನ? ಪರಮಾಂಸರನ್ನ. ಎಂತ ಪರಮಾಂಸರು? ಮಾಸ್ಟರ್ ಮಹಾಶಯಲ್ಲಿ ಬರಿತಾ ಇದ್ದಾನೆ, ನಗು ಮುಖರಾದ ಆನಂದಮಯರಾದ ಪ್ರೇಮಾನುರಂಜಿತ ನಯನರಾದ ಪ್ರಿಯ ದರ್ಶನರಾದ ಅದ್ಭುತ ಯೋಗಿವರ್ಯ ಪರಮಾಂಸರನ್ನ ಭಕ್ತರೆಲ್ಲರೂ ಮುಗ್ಧರಾಗಿ ನೋಡ್ತಾ ಇದ್ದಾರೆ ಅಂತ ಮಾಸ್ಟರ್ ಮಹಾಶಯ ಬರ್ತಿದ್ದಾರೆ. ಏನು ಅದ್ಭುತವಾಗಿ ಬರೆದು ಬಿಟ್ಟಿದ್ದಾರೆ. ಶ್ರೀರಾಮಕೃಷ್ಣರು ವೇದಾಂತ ಯಾವ ಒಣ ವೇದಾಂತ ಬಿಡೋ ನಿನ್ನ ಒಣ ವೇದಾಂತ ಅಂತ ಇವತ್ತೆಲ್ಲ ಮಾತನಾಡಿಕೊಳ್ತಾ ಇದ್ದಾರೆ ಜನ. ಆ ಒಣ ವೇದಾಂತವನ್ನು ಹೇಳಿಕೊಟ್ಟಂತಹ ಶ್ರೀರಾಮಕೃಷ್ಣರ ಆ ಒಣ ವೇದಾಂತವನ್ನು ಅಷ್ಟೊಂದು ಮುಗ್ಧರಾಗಿ ಕೇಳ್ತಾ ಇದ್ದಾರೆ ಜನರೆಲ್ಲ, ಅಷ್ಟೊಂದು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ, ತದೇಕ ಚಿತ್ತದಿಂದ ಕೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣರನ್ನು ನೋಡ್ತಾ ಇದ್ದಾರೆ. ಆದ್ರಿಂದ ಅವ್ರು ಕೇಳಲು ಸಾಧ್ಯ ಆಗ್ತಾ ಇದೆ ಆ ಒಣ ವೇದಾಂತವನ್ನ. ಯಾಕೆ ಆ ಒಣ ವೇದಾಂತ ಅನ್ನೋದು ಶ್ರೀರಾಮಕೃಷ್ಣನಿಗೆ ಅದು ಹಸಿರು ಆಗಿದೆ, ಹಚ್ಚನೆಯ ಹಸಿರಾಗಿದೆ, ರಸಭರಿತವಾಗಿದೆ. ಕಾರಣ ವೇದಾಂತದ ಪರಮ ಧ್ಯೇಯ ವಸ್ತುವಾದಂತಹ ಸಚಿದಾನಂದವನ್ನ ತಮ್ಮ ವ್ಯಕ್ತಿತ್ವದಲ್ಲಿ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಪ್ರತಿ ಕ್ಷಣದಲ್ಲೂ ಅದನ್ನೇ ಅನುಭವಿಸ್ತಾ ಇದ್ದಾರೆ. ನಾವು ಅದಾಗಲೇ ನೋಡಿದಂತೆ ದೋಣಿಗೆ ಅವರು ಹತ್ತಿದಾಗಲೇ ಆ ಬ್ರಹ್ಮಾವಸ್ಥೆ ಅಂತ ಹೇಳ್ತಕ್ಕಂಥದ್ದು ಅವ್ರನ್ನ ಆವರಿಸಿಕೊಂಡದನ್ನ ನಾವು ಕಂಡಿದ್ದೇವೆ. ಹೀಗೆ ಆ ಸಚಿದಾನಂದ ಅಂತ ಹೇಳ್ತಕ್ಕಂಥದ್ದು ಅವರ ನರನಾಡಿಯಲ್ಲೆಲ್ಲ ಹರಿದಾಡ್ತಾ ಇತ್ತು, ಅವರ ಚರ್ಮದಲ್ಲೂ ಕೂಡ ಅದನ್ನು ಕಾಣಬಹುದಾಗಿತ್ತು. ಅದಕ್ಕೋಸ್ಕರ ಆ ಆನಂದವನ್ನು ಅನುಭವಿಸ್ತಕ್ಕಂತಹ ಶ್ರೀರಾಮಕೃಷ್ಣ ಮುಖ ಅಂತ ಹೇಳ್ತಕ್ಕಂಥದ್ದು ಇನ್ನು ಹೇಗಿದ್ದೀತು ಧ್ಯಾನ ಮಾಡುವಾಗ ನಾವು ನೋಡಿದ್ದೀವಿ. ಯಾರಾದ್ರೂ ಧ್ಯಾನ ಮಾಡ್ತಾ ಇದ್ದಾನಪ್ಪ ಈತ ಅನ್ನುವಾಗಿರುತ್ತೆ. ಆನಂದವನ್ನ ಪರಮಾತ್ಮನ ಕುರಿತಾಗಿ, ಆನಂದ ಸ್ವರೂಪಿಯಾದ ಪರಮಾತ್ಮನ ಕುರಿತಾಗಿ ಧ್ಯಾನ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಆ ಆನಂದ ಕಾಣಲೇಬೇಕು, ನಗುಮುಖ ಬರಲೇಬೇಕು. ಅಂತಹ ಒಂದು ನಗುಮುಖ ಶ್ರೀರಾಮಕೃಷ್ಣರದ್ದು. ಆನಂದಮಯರಾದ ನಗುಮುಖರಾದ ಪ್ರೇಮಾನುರಂಜಿತ ನಯನರಾದ ನಯನ ಅವರ ಕಣ್ಣುಗಳಲ್ಲೂ ಕೂಡ ಆ ಆನಂದವನ್ನೇ ತನ್ನ ಹರಿದು ಬರ್ತಾ ಇದೆ. ಪ್ರಿಯ ದರ್ಶನರಾದ ದರ್ಶನ ಅವರ ಶರೀರವನ್ನು ನೋಡೋದಕ್ಕೇನೇ ಅಂತಹ ಆನಂದ ಪ್ರಿಯಕರವಾಗಿದೆ, ಮನಸ್ಸಿಗೆ ಆಹ್ಲಾದ ಉಂಟು ಮಾಡುತ್ತದೆ. ಅಂತಹ ಅದ್ಭುತ ಯೋಗಿವರ್ಯ ಪರಮಹಂಸರನ್ನ ತದೇಕ ಚಿತ್ರರಾಗಿ ನೋಡ್ತಾ ಇದ್ದಾರೆ. ಪರಮಹಂಸರಿಗೆ ಭಗವಂತನ ಹೊರತು ಬೇರೇನೂ ಗೊತ್ತಿಲ್ಲ, ಆದರೆ ಜ್ಞಾನವಾಗಿ ಮಾತ್ರ ಅವರ ಬಾಯಿನ ಸುಮ್ಮನೆ ಹರಿಯುತ್ತಲೇ ಇದೆ ಅಂತ ನಮ್ಮ ಮಾಸ್ಟರ್ ಮಹಾಶಯ ಹೇಳ್ತಾ ಇದ್ದಾರೆ. ಅವರಿಗೆ ಏನು ಗೊತ್ತಿಲ್ಲ, ಆದರೆ ಜ್ಞಾನವಾಗಿ ಮಾತ್ರ ಹರಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಸ್ವಾರ್ಥಿಕರವಾದಂತಹ ವಾಕ್ಯ. ಯತ್ಯ ಮತಂ ತಸ್ಯ ಮತಂ ಮತಂ ಯತ್ಯ ನವೇದ ಇಲ್ಲಿ ಹೇಳಿ ಮುಗಿಸ್ತೇನೆ. ಓ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುತೇ ಜಗತ್ ಸೃಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ.